ತವ ಕಥಾಮೃತಂ ತಕ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿ ಗಾಜನಾ. ಶ್ರೀರಾಮಕೃಷ್ಣರು ವಿಜಯಕೃಷ್ಣ ಗೋಸ್ವಾಮಿಯ ಮೊದಲಾದ ಭಕ್ತರ ಮುಂದೆ ಮಾತನಾಡ್ತಾ ಇದ್ದಾರೆ. ಪ್ರಾಣಕೃಷ್ಣ ಅಂತನ್ನುವ ಭಕ್ತನೊಂದಿಗೆ ಮಾತನ್ನು ಮುಂದುವರಿಸುತ್ತಾ ಹೇಳ್ತಾ ಇದ್ದಾರೆ. ಬ್ರಹ್ಮ ಶಕ್ತಿ ಅಭೇದ, ಶಕ್ತಿಯನ್ನ ಒಪ್ಪದೇ ಇತ್ತು ಅಂದರೆ ಈ ಜಗತ್ತು ಮಿಥ್ಯಾಗಿ ಬಿಡುತ್ತದೆ. ನಾನು, ನೀನು, ಮನೆ, ಮಠ, ಹೆಂಡತಿ, ಮಕ್ಕಳು ಎಲ್ಲ ಮಿಥ್ಯಾಗಿ ಬಿಡುತ್ತವೆ. ಆದ್ಯಶಕ್ತಿ ಆಧಾರವಾಗಿರುವುದರಿಂದ ಈ ಜಗತ್ತು ನಿಂತುಕೊಂಡಿದೆ. ಆಸರೆ ಕೋಲು ಇಲ್ಲದೇ ಇತ್ತು ಅಂದರೆ ಆಧಾರಕಟ್ಟು ಆಗುವ ಹಾಗಿಲ್ಲ. ಆಧಾರಕಟ್ಟು ಇಲ್ಲದೇ ಇತ್ತು ಅಂದರೆ ಸುಂದರ ದುರ್ಗಾ ಪ್ರತಿಮೆ ಆಗುವ ಹಾಗೆಯೇ ಇಲ್ಲ ಅಂತನ್ನುವ ಇಷ್ಟು ಮಾತುಗಳನ್ನ ಹೇಳಿದರು. ಬ್ರಹ್ಮ ಶಕ್ತಿ ಅಭೇದ ಅಂತ ಹೇಳಿದರು. ಈ ಮಾತುಗಳನ್ನು ನಾವು ಈ ಹಿಂದೆ ಕೇಳಿದ್ದೆವು. ಅಗ್ನಿ ಮತ್ತು ಅದರ ಸುಡುವ ಶಕ್ತಿ, ಹಾಲು ಮತ್ತು ಅದರ ಬಿಳುಪು ಹೇಗೆ ಅನ್ಯೋನ್ಯವೋ, ಅವಿನಾಭಾವ ಸಂಬಂಧವುಳ್ಳದ್ದೋ, ಒಂದನ್ನು ಪ್ರತ್ಯೇಕಿಸಿ ಇನ್ನೊಂದನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲವೋ, ಹಾಲನ್ನೇ ಬೇರೆ ಅದರ ಬಿಳುಪನ್ನೇ ಬೇರೆ ಮಾಡೋದಕ್ಕೆ ಹೇಗೆ ಸಾಧ್ಯ ಇಲ್ಲವೋ, ಬೆಂಕಿಯನ್ನೇ ಬೇರೆ ಅದರ ಸುಡುವ ಶಕ್ತಿಯನ್ನೇ ಬೇರೆಯಾಗಿ ಭಾವಿಸುವುದಕ್ಕೆ ಹೇಗೆ ಸಾಧ್ಯ ಇಲ್ಲವೋ, ಹಾಗೆ ಬ್ರಹ್ಮ ಮತ್ತು ಶಕ್ತಿ ಇವುಗಳು ಅಭೇದ. ಈ ಶಕ್ತಿಯ ಪ್ರಕಟ ಸ್ವರೂಪವೇ ಈ ಜಗತ್ತು. ಪರಬ್ರಹ್ಮದ ಶಕ್ತಿಯ ವ್ಯಕ್ತ ಸ್ವರೂಪವೇ ಈ ಜಗತ್ತು. ಅಂದ್ರೆ ಏನು ಹೇಳಿದಾಗಾಯ್ತು, ಈ ಜಗತ್ತೇ ಪರಬ್ರಹ್ಮ ಅಂತ ಹೇಳಿದಾಗಾಯ್ತು. ಯಾತಕ್ಕೆ ಅಂತ ಹೇಳಿದ್ರೆ ಶಕ್ತಿಯು ಮತ್ತು ಪರಬ್ರಹ್ಮವು ಬೇರೆ ಬೇರಲ್ಲ. ಆ ಶಕ್ತಿಯ ವ್ಯಕ್ತ ಸ್ವರೂಪ ಈ ಜಗತ್ತು ಅಂತಂದ್ಮೇಲೆ ಈ ಜಗತ್ತು ಕೂಡ ಪರಬ್ರಹ್ಮವೇ. ಹಾಗಾದ್ರೆ ಯಾತಕ್ಕೆ ಇದನ್ನು ಬಿಡಬೇಕು ಅಂತ ಹೇಳೋದು ಯಾತಕ್ಕೆ, ಮತ್ತೆ ಅದನ್ನೇ ಹಿಡ್ಕೊಂಡ್ರೆ ಆಗೋದಿಲ್ವೋ ಅಂತ ಕೇಳಿದ್ರೆ, ನಾವು ಮಾಡ್ತಿರೋದು ಅದನ್ನೇ ಹಿಡ್ಕೊಂಡಿರ್ತೀವಿ. ಅದನ್ನು ಹಿಡ್ಕೊಂಡ್ರೆ ಏನಾಗುತ್ತೆ, ಅಲ್ಲೇ ಇರ್ತೇವೆ, ಕೇವಲ ಅಲ್ಲೇ ಇರ್ತೇವೆ. ಈ ಜಗತ್ತನ್ನು ಹಿಡ್ಕೊಂಡ್ರೆ ಏನಾಗುತ್ತೆ ಅಂತ ಅನ್ನೋದನ್ನ ನಾವೆಲ್ಲರೂ ಸಹಸ್ರ ಸಹಸ್ರ ಜನ, ಕೋಟಿ ಕೋಟಿ ಜನ ಅಪ್ಪಿ ಹಿಡಿದುಕೊಂಡು ನೋಡ್ತಾ ಇದ್ದೇವೆ ಅದನ್ನ. ಆದರೆ ಈ ಜಗತ್ತನ್ನ ಪೂಜಿಸಬೇಕು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತನ್ನುವ ಭಾವದಿಂದ ನಾವು ಪೂಜಿಸಬೇಕು. ಜಗತ್ತನ್ನ ಪರಬ್ರಹ್ಮ ಭಾವದಿಂದ ಕಾಣುವುದಕ್ಕೆ ಸಾಧ್ಯವಾದಾಗ ಅದು ಜಗತ್ತನ್ನ ಸರಿಯಾದ ರೀತಿಯಲ್ಲಿ ಆರಾಧಿಸುವ ಕ್ರಮ. ಭಾವದಿಂದ ಕೂಡಿದಂತಹ ಪೂಜೆ, ಭಾವವೇ ಪೂಜೆ. ಭಾವಿಸಿದರೆ ಪೂಜೆ, ಭಾವಿಸದೇ ಇದ್ರೆ ಅದು ಏನ್ ಮಾಡಿದರೂ ಕೂಡ ಅದೊಂದು ಕೆಲಸ, ಅರ್ಚನೆ ಆಗುವುದಿಲ್ಲ, ಅದು ಅರ್ಚನೆ ಆಗಿಬಿಡ್ತದೆ. ಆದ್ರಿಂದ ನಾವು ಈ ಜಗತ್ತನ್ನ ಪರಬ್ರಹ್ಮ ಭಾವದಿಂದ ಕಾಣುವಂತಹದ್ದನ್ನ ಅಭ್ಯಾಸ ಮಾಡಬೇಕಾದ್ರೆ ಶ್ರೀರಾಮಕೃಷ್ಣ ಹೇಳಿದಂತಹ ಈ ಮಾತನ್ನ ಆಧಾರವಾಗಿ ಇಟ್ಕೊಳ್ಬೇಕು. ಜಗತ್ತು ಮತ್ತು ಅಥವಾ ಪರಬ್ರಹ್ಮ ಮತ್ತು ಶಕ್ತಿ ಅಭೇದ ಅಂತ ಹೇಳಿದರು. ಇಲ್ಲಿ ಮುಂದೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಶಕ್ತಿಯನ್ನ ಒಪ್ಪದೇ ಇತ್ತು ಅಂದ್ರೆ ಈ ಜಗತ್ತು ಮಿಥ್ಯಾಗಿ ಬಿಡ್ತದೆ ಅಂತ. ಶಕ್ತಿಯನ್ನು ಒಪ್ಪದೇ ಇರೋದಕ್ಕೆ ಯಾರಿಗೆ ಶಕ್ತಿ ಇದೆ? ಶಕ್ತಿ ಇಲ್ಲದೆ ಒಂದು ಕ್ಷಣಕಾಲ ಕೂಡ ನಾವು ಉಸಿರಾಡಲಾರೆವು, ಬದುಕಲಾರೆವು. ಆದ್ರಿಂದ ಶಕ್ತಿಯನ್ನು ಒಪ್ಪಿಕೊಳ್ಳದೇ ಇರುವಂತಹ ಮಾತೇ ಇಲ್ಲ. ಆದರೆ ಪರಬ್ರಹ್ಮ ಮಾತ್ರವೇ ಸತ್ಯ, ಬಾಕಿ ಉಳಿದದ್ದು ಯಾವುದನ್ನು ನಾನು ಒಪ್ಪದೇ ಇಲ್ಲ ಅಂತ ಕೂತ್ಕೊಂಡಾಗ ಆ ಪರಬ್ರಹ್ಮದ ವ್ಯಕ್ತ ಸ್ವರೂಪವಾದ ಈ ಜಗತ್ತಿನ ಗತಿ ಏನು ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಶಕ್ತಿಯನ್ನು ಒಪ್ಪಿಕೊಂಡಾಗ ಆ ಶಕ್ತಿಯೇ ಈ ಜಗತ್ತಾಗಿ ಇರೋದ್ರಿಂದ ಈ ಜಗತ್ತನ್ನು ಕೂಡ ನಾವು ಸ್ವೀಕರಿಸಬಹುದಾಗುತ್ತೆ ಅಂತ ಅದನ್ನೇ ಮುಂದುವರಿಸ್ತಾ ಹೇಳ್ತಾರೆ. ನಾನು ನೀನು ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲ ಮಿಥ್ಯಾಗಿ ಬಿಡುತ್ತದೆ ಶಕ್ತಿಯನ್ನು ಒಪ್ಪಿಕೊಳ್ಳದೆ ಹೋದ್ರೆ. ಅದರಿಂದ ಒಪ್ಪಿಕೊಳ್ಳಬೇಕಾಗುತ್ತೆ. ಶಕ್ತಿಯ ಆವಿರ್ಭಾವ ಈ ನಾವು ಎಲ್ಲಿ ಕಾಣ್ತೇವೆ ಅಂತಂದ್ರೆ ಈ ಜಗತ್ತಿನಲ್ಲಿ. ಅದಕ್ಕೋಸ್ಕರ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಆದ್ಯಶಕ್ತಿ ಆಧಾರವಾಗಿರುವುದರಿಂದ ಈ ಜಗತ್ತು ನಿಂತುಕೊಂಡಿದೆ. ಅದು ಹೇಗೆ ಅಂತ ಹೇಳಿದ್ರೆ, ಆಸರೆ ಕೋಲು ಇಲ್ಲದೆ ಇತ್ತು ಅಂದ್ರೆ ಆಧಾರ ಕಟ್ಟು ಅಂದ್ರೆ ಅಟ್ಟೆ ಅಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ಅದಾಗುವ ಹಾಗೆ ಇಲ್ಲ. ಆಧಾರ ಕಟ್ಟು ಅಥವಾ ಅಟ್ಟೆ ಇಲ್ಲದೆ ಇತ್ತು ಅಂತಂದ್ರೆ ಸುಂದರ ದುರ್ಗಾ ಪ್ರತಿಮೆ ಆಗುವ ಹಾಗೆ ಇಲ್ಲ ಅಂತನ್ನುವ ಈ ಒಂದು ಉದಾಹರಣೆ ಇದೆಯಲ್ಲ, ಇದು ಬಂಗಾಳ ದೇಶದಲ್ಲಿ ಇರತಕ್ಕಂತಹ ಜನರಿಗೆ ಬಹಳ ಬೇಗ ಅರ್ಥ ಆಗುತ್ತೆ. ನಮ್ಮಲ್ಲಿಯೂ ಕೂಡ ಅರ್ಥ ಆಗಬೇಕಾದ್ರೆ, ಯಾರು ಆ ಮಣ್ಣಿನಿಂದ ವಿಗ್ರಹವನ್ನು ತಯಾರಿಸ್ತಾರೋ, ಉದಾಹರಣೆಗೆ ಇಲ್ಲಿ ಗಣೇಶನ ವಿಗ್ರಹವನ್ನು ತಯಾರಿಸಲಾಗ್ತದೆ. ಗಣೇಶನ ವಿಗ್ರಹವನ್ನು ಮಾತ್ರ ತರ್ತಾರೆ ವಿನಃ ಆ ಗಣೇಶನನ್ನು ಯಾವ ರೀತಿಯಲ್ಲಿ ತಯಾರಿಸಲಾಗ್ತಾ ಇದೆ ಅಂತ ಅನ್ನೋದನ್ನ ಗಮನಿಸೋದಿಲ್ಲ. ಅಲ್ಲಿ ಮುಖ್ಯವಾಗಿ ದುರ್ಗಾ ಪ್ರತಿಮೆಯನ್ನು ತಯಾರಿಸುವಾಗ ಆಸರೆ ಕೋಲು, ಆಸರೆಯನ್ನು ಕೊಡುವಂತಹ ಕೋಲು ಎರಡನ್ನ ಬಲವಾಗಿ ಒಂದು ಮಣೆಯ ಮೇಲೆ ನೆಡಲಾಗ್ತದೆ. ಆಮೇಲೆ ಆ ಕೋಲಿನ ಸುತ್ತ ಆ ವಿಗ್ರಹ ಎಷ್ಟು ಉದ್ದ ಅಗಲ ಇರುತ್ತದೋ ಅಷ್ಟು ಉದ್ದ ಅಗಲಕ್ಕೆ ಅನುಗುಣವಾಗಿ ಒಂದು ಅಟ್ಟೆಯನ್ನು ಕಟ್ಟಲಾಗ್ತದೆ. ಅದೊಂದು ಬಗೆಯ ಅಸ್ಥಿ ಪಂಜರ ಅಂತ ನೀವು ಹೇಳ್ಕೊಳ್ಬಹುದು, ತಿಳ್ಕೊಳ್ಬಹುದು. ಈ ಶರೀರದಲ್ಲಿ ಅಸ್ಥಿ ಪಂಜರ ಅಂತ ಹೇಳ್ತಕ್ಕಂಥದ್ದು ಆ ಅಟ್ಟೆ. ಈ ಶರೀರದಲ್ಲಿ ಅಸ್ಥಿ ಪಂಜರ ಅಂತ ಹೇಳ್ತಕ್ಕಂಥದ್ದು ಇಲ್ಲದೇ ಇತ್ತು ಅಂತ ಹೇಳಿದ್ರೆ ನಾವು ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಮುದ್ದೆಯಾಗಿ ಹೊರಡಾಡಬೇಕು ಅಷ್ಟೇನೆ. ಆ ದುರ್ಗಾ ಪ್ರತಿಮೆಯನ್ನ ತಯಾರಿಸುವ ಸಂದರ್ಭದಲ್ಲಿ ಆ ಅಟ್ಟೆಯನ್ನ ಕಟ್ಟಲಾಗ್ತದೆ. ಆ ಅಟ್ಟೆಯೇ ಆಧಾರ. ಆಮೇಲೆ ಮಣ್ಣು ಮೆತ್ತಿ ಬಗೆ ಬಗೆಯ ಆಕಾರಗಳಿಗೆ ತಂದು ಬಣ್ಣ ಮತ್ತು ಉಡುಗೆ ತೊಡುಗೆ ಇವುಗಳನ್ನೆಲ್ಲ ಧರಿಸತಕ್ಕಂತ ಇರುತ್ತದೆ. ಈ ಆಧಾರ ಕಟ್ಟು ಇಲ್ಲದೆ ಇತ್ತು ಅಂತಂದ್ರೆ ಸುಂದರವಾದ ದುರ್ಗಾ ಪ್ರತಿಮೆ ಆಗುವ ಹಾಗೆ ಇಲ್ಲ ಅಂತ ಈ ಉದಾಹರಣೆ ಯಾತಕ್ಕೆ ಕೊಟ್ಟರು ಅಂತಂದ್ರೆ, ಶಕ್ತಿ ಅಂತ ಹೇಳತಕ್ಕಂತಹದ್ದು ಆಧಾರವಾಗಿ ಇರದೆ ಹೋಯಿತು ಅಂತಂದ್ರೆ ಈ ಜಗತ್ತು ಆಗುವ ಹಾಗೆ ಇಲ್ಲ ಅಂತ. ಪಂಚಭೂತಗಳಲ್ಲೂ ಕೂಡ ಆದ್ಯಶಕ್ತಿ ಅಂತ ಹೇಳ್ತಕ್ಕಂತಹದ್ದು ತಾನೇ ತಾನಾಗಿ ಪಸರಿಸಿಕೊಂಡಿದೆ, ಹರಡಿಕೊಂಡಿದೆ. ಆ ಶಕ್ತಿಯ ಬಲದಿಂದಲೇ ನಾವೆಲ್ಲ ಇಲ್ಲಿ ಬರೋದಕ್ಕೆ ಸಾಧ್ಯವಾಗಿದೆ, ಕುಳಿತುಕೊಳ್ಳೋದಕ್ಕೆ ಸಾಧ್ಯವಾಗಿದೆ, ಉಸಿರಾಡೋದಕ್ಕೆ ಸಾಧ್ಯವಾಗಿದೆ, ಜೀವನ ನಡೆಸೋದಕ್ಕೆ ಸಾಧ್ಯವಾಗಿದೆ. ಪ್ರತಿಯೊಂದು ಕೂಡ ಆ ಶಕ್ತಿಯ ಆಧಾರದಿಂದ ಆಗತಕ್ಕಂತಹ ಕೆಲಸ. ಇಲ್ಲಿ ಉಪನ್ಯಾಸ ಮಾಡ್ತಿರುವಾಗಲೂ ಕೂಡ ಹಾಗೆ, ಒಳಗಡೆ ಆ ಶಕ್ತಿ ಕೆಲಸ ಮಾಡಿದರೆ ಮಾತ್ರ ನಾಲ್ಕು ಮಾತುಗಳನ್ನ ಇಲ್ಲಿ ಆಡಲಾಗುತ್ತದೆ. ಇಲ್ಲದೆ ಹೋದರೆ ಹೇಳಬೇಕಾಗಿಲ್ಲ, ಹೀಗೆ ಹೀಗಾಗ್ಬಿಡುತ್ತೆ. ಕನಿಷ್ಠ ಪಕ್ಷ ಪಿಳಿ ಪಿಳಿ ಪರಸ್ಪರ ನೋಡೋದಾಗುತ್ತೆ. ಆ ನೋಡುವುದು ಕೂಡ ನಿಂತು ಹೋಗಿಬಿಡ್ತದೆ. ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಹಿಂದೆ ಸರ್ಕೊಂಡು ಬಿಡ್ತು ಅಂತ ಹೇಳಿದ್ರೆ, ಆದ್ರಿಂದ ಶಕ್ತಿಗೆ ಸದಾ ವಂದನೆ. ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ. ಈಗ ಮಾಸ್ಟರ್ ಮಹಾಶಯ ಆ ಒಂದೊಂದೇ ಮಾತನ್ನು ಪ್ರತ್ಯೇಕವಾಗಿ ಬರೆದಿಟ್ಟಿದ್ದಾನೆ. ವಿಷಯ ಬುದ್ಧಿಯನ್ನು ತ್ಯಜಿಸದ ಹೊರತು ಆತ್ಮಜಾಗೃತಿ ಉಂಟಾಗದು, ಭಗವಂತನ ಸಾಕ್ಷಾತ್ಕಾರ ದೊರೆಯದು, ವಿಷಯ ಬುದ್ಧಿ ಲೇಷ ಮಾತ್ರವಿತ್ತು ಎಂದರೂ ಮನುಷ್ಯ ಕಪಟಿಯಾಗಿ ಬಿಡುತ್ತಾನೆ. ಸರಳತೆ ಇಲ್ಲದೇ ಇತ್ತು ಎಂದರೆ ಭಗವಂತನ ಸಾಕ್ಷಾತ್ಕಾರ ದೊರೆಯದು. ಈ ಮಾತನ್ನು ಕೂಡ ನಾವು ಬಹಳ ಸಲ ಕೇಳಿದ್ದೇವೆ, ಇದೇನು ಹೊಸತಲ್ಲ. ಹಾಗಾದ್ರೆ ಮತ್ತೆ ಕೇಳಿದ್ದು ಅಂತಂದ್ರೆ ಮರೆತೋಗಿರುತ್ತೆ. ಮರವಿನಿಂದಾಗಿ ತಿಳಿದಿದ್ದು ಕೂಡ ಪ್ರಯೋಜನಕ್ಕೆ ಬರದೇನೇನೆ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ಅದನ್ನ ಹೇಳ್ತಾ ಇರ್ತಾರೆ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಜನರು ಬಂದಾಗ ಅದನ್ನು ಹೇಳ್ತಾ ಇರ್ತಾರೆ. ಹೊಸಬರಿಗೆ ತಿಳಿಸಿಕೊಡೋದಕ್ಕೆ, ಹಳಬರಿಗೆ ನೆನಪಿಸಿಕೊಡೋದಕ್ಕೆ ಈ ಮಾತುಗಳು ಬಹಳ ಬೇಕಾಗ್ತದೆ. ಆಧ್ಯಾತ್ಮಿಕ ಜೀವನದ ಅತ್ಯಂತ ಪ್ರಧಾನವಾದ ವಾಕ್ಯವನ್ನು ಇಲ್ಲಿ ಹೇಳಿದ್ದಾರೆ ಶ್ರೀರಾಮಕೃಷ್ಣ. ವಿಷಯ ಬುದ್ಧಿಯನ್ನು ತ್ಯಜಿಸದ ಹೊರತು ಆತ್ಮ ಜಾಗೃತಿ ಉಂಟಾಗದು, ಭಗವಂತನ ಸಾಕ್ಷಾತ್ಕಾರ ದೊರೆಯದು. ಮಂತ್ರದೀಕ್ಷೆಯನ್ನು ಪಡೆದಂತಹ ಭಕ್ತಾದಿಗಳು ಒಂದು ಸ್ವಲ್ಪ ಕಾಲ ಜಪ ಮಾಡಿ ನಮಗೂ ಸಾಕ್ಷಾತ್ಕಾರ ಆಗುತ್ತಾ, ನಮ್ಮಂಥವರಿಗೂ ಸಾಕ್ಷಾತ್ಕಾರ ಆಗುತ್ತಾ ಅಂತ ಕೇಳ್ತಾರೆ. ಅವರ ಮನಸ್ಸನ್ನು ನೋಯಿಸಬಾರದು ಅಂತ ಉದ್ದೇಶ ಇಟ್ಕೊಂಡಿದ್ರೆ ಖಂಡಿತವಾಗಿ ನಿಮಗೆ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳಬೇಕಾಗುತ್ತೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ಯಾರಿಗೆ ಸಾಕ್ಷಾತ್ಕಾರ ಆಗುತ್ತೆ ಅಂತನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಷಯ ಬುದ್ಧಿಯನ್ನು ತ್ಯಜಿಸದ ಹೊರತು ಆತ್ಮ ಜಾಗೃತಿ ಉಂಟಾಗದು, ಭಗವಂತನ ಸಾಕ್ಷಾತ್ಕಾರ ದೊರೆಯದು. ವಿಷಯ ಬುದ್ಧಿ ಅಂತ ಹೇಳಿದ್ರೆ ನಮ್ಮ ಪಂಚ ಇಂದ್ರಿಯಗಳ ಮೂಲಕ ಯಾವ ಭೋಗವನ್ನು ಅನುಭವಿಸಬೇಕು ಅಂತನ್ನುವ ಒಂದು ಆಸಕ್ತಿ ನಮ್ಮಲ್ಲಿ ಕೆರಳತಾ ಇರುತ್ತದೋ ಆಗ ಆಗ ಆಗ ಆಗ ಅಥವಾ ಯಾವಾಗಲೂ ಹೆಟ್ಟೋ ಜನರಿಗೆ ಆಸಕ್ತಿ ಅಂತ ಹೇಳತಕ್ಕಂಥದ್ದು ಹೋಗದೇನೇನೆ ಭಗವತ್ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತನ್ನು ಮಾತನ್ನು ಹೇಳಿದರು. ವೇದಾಂತ ವೇದಾಂತ ಅಂತ ಒಂದಿದೆ, ವೇದದ ಅಂತ ಅದು ವೇದಾಂತ. ವೇದದ ಅಂತ ಯಾವುದು ಅಂದರೆ ಜ್ಞಾನ, ಆತ್ಮಜ್ಞಾನ, ಬ್ರಹ್ಮವಿದ್ಯಾ, ಆತ್ಮವಿದ್ಯಾ ಇದೆ ವೇದಾಂತ ಅಂದರೆ. ಈ ವೇದಾಂತವಾದಂಥ ವೇದಾಂತ ಸ್ವರೂಪಿಯಾದ ಆ ಪರಬ್ರಹ್ಮವನ್ನು ಅರಿಚಿಕೊಳ್ಳೋದು ಹೇಗೆ? ಪರಬ್ರಹ್ಮ ಅಂತ ಒಂದು ವಸ್ತು ಇದೆ, ಅದೇ ನಮ್ಮ ಸತ್ವವೇ ಆಗಿದೆ. ಅದು ನಮ್ಮೊಳಗಿಯೂ ಸರ್ವರ ಒಳಗೂ ಎಲ್ಲೆಲ್ಲೂ ಸರ್ವವ್ಯಾಪಿಯಾಗಿ ಸರ್ವಾಂತರ್ಯಾಮಿಯಾಗಿ ಇದೆ ಅಂತ ಎಷ್ಟೇ ಹೇಳಿದರೂ ಕೂಡ, ಎಷ್ಟೇ ಕೇಳಿದರೂ ಕೂಡ ಅರಿತುಕೊಳ್ಳೋದಕ್ಕೆ ಮಾತ್ರ ಯಾರಿಗೂ ಸಾಧ್ಯವಾಗುವುದಿಲ್ಲ. ಅರಿತುಕೊಳ್ಳೋದು ಹೇಗೆ ಹಾಗಾದ್ರೆ ಅಂತನ್ನೋದ್ರ ಬಗ್ಗೆ ಋಷಿಮುನಿಗಳು ಸಾಕಷ್ಟು ಸಾಧನೆ ಮಾಡಿ ತಿಳಿದು ಆ ತಿಳಿಯುವಂತಹ ಮಾರ್ಗವನ್ನ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಅದನ್ನ ಓದಿದಾಗ ಆಶ್ಚರ್ಯವಾಗುತ್ತೆ ನಮಗೆ. ವೇದಾಂತ ಅಂತನ್ನುವ ಒಂದು ಆ ಬ್ರಹ್ಮವಿದ್ಯೆ, ಅದನ್ನ ಅಭ್ಯಾಸ ಮಾಡೋದಕ್ಕೆ, ಸಾಧನೆಗೆ ತೊಡಗೋದಕ್ಕೆ ಯಾರು ಸಮರ್ಥ ವ್ಯಕ್ತಿ, ಯಾರು ಅಧಿಕಾರಿ? ಅಧಿಕಾರಿ ಅಂತ ಹೇಳಿದ್ರೆ ಸಮರ್ಥ ಅಂತ ಅರ್ಥ. ಅದಕ್ಕೊಂದು ಸಾಮರ್ಥ್ಯ ಬೇಕಾಗುತ್ತಂತೆ. ಆ ವೇದಾಂತ ಜ್ಞಾನಕ್ಕೆ ಸಮರ್ಥ ಅಧಿಕಾರಿ ಯಾರು ಅಂತನ್ನುವ ಪ್ರಶ್ನೆಯನ್ನು ಹಾಕಿ, ಯಾರಿಗೆ ಈ ನಾಲ್ಕು ಗುಣಗಳು ಸ್ಪಷ್ಟವಾಗಿ ಇವೆಯೋ ಯಾರ ವ್ಯಕ್ತಿತ್ವದಲ್ಲಿ ಅವರು ಇದಕ್ಕೆ ಅಧಿಕಾರಿ ಅಂತ ಹೇಳಿದರು. ನಾಲ್ಕು ಗುಣಗಳನ್ನು ಹೇಳಿದರು. ನಾಲ್ಕು ಅಂಶಗಳು ಅವರ ವ್ಯಕ್ತಿತ್ವದಲ್ಲಿ ಇರಬೇಕಾಗುತ್ತೆ. ಯಾವುದದು ಅಂತಂದ್ರೆ, ಒಂದನೇದು ನಿತ್ಯಾನಿತ್ಯ ವಸ್ತು ವಿವೇಕ, ಎರಡನೆಯದು ಇಹಾಮುಷ್ಮಿಕ ಫಲಭೋಗ ವಿರಾಗ, ಮೂರನೆಯದು ಶಮದಮೋಪರತಿ ತಿತಿಕ್ಷಾ ಸಮಾಧಾನ ಶ್ರದ್ಧಾ ಅಂತನ್ವ ಷಟ್ಕ ಸಂಪತ್ತಿ, ಆರು ಬಗೆಯ ಸಂಪತ್ತು. ಶಮದಮ ಉಪರತಿ ತಿತಿಕ್ಷಾ ಸಮಾಧಾನ ಶ್ರದ್ಧಾ ಅಂತನ್ವ ಆರು ಸಂಪತ್ತು. ನಾಲ್ಕನೆಯದಾಗಿ ಮುಮುಕ್ಷುತ್ವ, ನಾನು ಮುಕ್ತನಾಗಬೇಕು ಅಂತನ್ನುವ ಲವಲವಿಕೆ ಯಾರಲ್ಲಿ ಇದೆಯೋ, ಈ ನಾಲ್ಕು ಅಂಶಗಳು ಯಾರಲ್ಲಿ ಇವೆಯೋ ಅವನು ಆ ಸಾಧನೆಗೆ ಅಧಿಕಾರಿ. ಆ ಒಂದು ಸಾಧನೆಯನ್ನು ಕೈಕೊಳ್ಳೋದಕ್ಕೆ ಬೇಕಾಗುವಂತಹ ಸಾಮರ್ಥ್ಯ ಅವನಲ್ಲಿ ಇದೆ ಅಂತ ಹೇಳಲಾಗಿದೆ. ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಹೇಳಿದ್ರೆ ಈ ಪ್ರಪಂಚ ಎಷ್ಟರ ಮಟ್ಟಿಗೆ ಸತ್ಯ, ಇದು ಶಾಶ್ವತ ಸತ್ಯ ಅಲ್ಲ, ಇವತ್ತಿದ್ದು ನಾಳೆ ಇಲ್ಲದಂತಾಗುವಂತಹದ್ದು. ನಮ್ಮ ಶರೀರವೂ ಕೂಡ ಇವತ್ತು ಇದ್ದು ನಾಳೆ ಇಲ್ಲದನ್ನುವಂತೆ ಆಗುವಂತಹದ್ದು. ಆಮೇಲೆ ಏನೇನನ್ನು ನಾವು ಈ ಜಗತ್ತಿನಲ್ಲಿ ಕಾಣ್ತೀವೋ ಅದೆಲ್ಲ ನಾಳೆಗೆ ಇಲ್ಲದಿರತಕ್ಕಂಥದ್ದು, ನಾಳೆ ಇಲ್ಲದಂತಾಗುವಂತಹದ್ದು. ಆದ್ರಿಂದ ಇದೆಲ್ಲ ಅಶಾಶ್ವತ, ಆದ್ರಿಂದ ಜಾಸ್ತಿ ಗಮನ ಕೊಡಬಾರದು. ಇರುವಷ್ಟು ಕಾಲ ಎಲ್ಲ ಬೇಕು, ಅನ್ನ ಅಶನ ವಸತಿ ಎಲ್ಲ ಬೇಕಾಗುತ್ತದೆ, ಯಾವುದನ್ನು ಕೂಡ ಬಿಡೋ ಹಾಗಿಲ್ಲ. ಆದರೆ ಬಿಡೋ ಹಾಗಿಲ್ಲ ಅಂದ ಮಾತ್ರಕ್ಕೆ ಅದನ್ನೇ ಶಾಶ್ವತ ಅಂತ ನಂಬಿಕೊಳ್ಬಾರದು, ಅಥವಾ ನೆಚ್ಚಿಕೊಳ್ಬಾರದು, ಅಥವಾ ಅದನ್ನೇ ಮೋಹಿಸಬಾರದು. ಹೀಗೆ ಅನಿತ್ಯವಾದದನ್ನ ಬಿಟ್ಟು ನಿತ್ಯವಾದದರ ಕಡೆಗೆ ಗಮನ ಕೊಡ್ತಕ್ಕಂಥದ್ದಿದೆಯಲ್ಲ, ಇದಕ್ಕೆ ವಿವೇಕ ಅಂತ ಹೆಸರು. ನಿತ್ಯ ಅನಿತ್ಯ ವಸ್ತು ವಿವೇಕ. ಎರಡನೇದನ್ನು ಹೇಳಿದ್ರು, ಐಹಿಕ ಆಮುಷ್ಮಿಕ ಫಲ ಭೋಗ ವಿರಾಗ. ಐಹಿಕ ಅಂತಂದ್ರೆ ಈ ಲೋಕದ್ದು, ಆಮುಷ್ಮಿಕ ಅಂದ್ರೆ ಪರಲೋಕ ಅಂತಂದ್ರೆ ಸ್ವರ್ಗಲೋಕದ್ದು. ಈ ಎರಡು ಲೋಕಗಳಲ್ಲೂ ಕೂಡ ಒಂದೊಂದು ಬಗೆಯ ಸುಖ ಇರುತ್ತೆ. ಆ ಸುಖ ಹೇಗೆ ಬರುತ್ತೆ ಅಂತಂದ್ರೆ ಫಲದಿಂದ ಬರುತ್ತೆ, ಕರ್ಮ ಫಲದಿಂದ ಬರುತ್ತದೆ. ಸತ್ಕರ್ಮ ಮಾಡೋದ್ರಿಂದ ಸತ್ಫಲ ಅಂತ ಹೇಳ್ತಕ್ಕಂಥದ್ದು ಬರುತ್ತೆ. ಆ ಸತ್ಫಲ ಅಂತ ಹೇಳ್ತಕ್ಕಂಥದ್ದು ಸಿಹಿಯಾದ ಹಣ್ಣು, ಅದನ್ನು ತಿನ್ನಬೇಕು ಅಂತ ಹೇಳಿ ಸ್ವಾಭಾವಿಕವಾಗಿ ಎಲ್ರಿಗೂ ಅಪೇಕ್ಷೆ ಆಗ್ತದೆ. ಈ ಲೋಕದ ಭೋಗವ, ಈ ಲೋಕದ ಭೋಗ, ಪರಲೋಕದ ಭೋಗ, ಎರಡೂ ಕೂಡ ಜೀವಿಗಳನ್ನು ಆಕರ್ಷಿಸ್ತಾ ಇರ್ತದೆ. ಅದನ್ನು ಅನುಭವಿಸಬೇಕು ಅನುಭವಿಸಬೇಕು ಅಂತ. ಯಾರಿಗೆ ಈ ಲೋಕದ ಭೋಗ ಅಂತ ಹೇಳ್ತಕ್ಕಂಥದ್ದು ಸಾಕಾಗಿದೆಯೋ ಅವರಿಗೆ ಸ್ವರ್ಗ ಲೋಕದ ಭೋಗ ಅಂತ ಹೇಳ್ತಕ್ಕಂಥದ್ದು ಬೇಕು ಅಂತನಿಸಿ ಅವನು ಅದಕ್ಕಾಗಿ ಕರ್ಮ ಮಾಡ್ತಾ ಇರಬಹುದು. ಇಲ್ಲಿ ಈ ಲೋಕದ ಸುಖ, ಪರಲೋಕದ ಸುಖ, ಎರಡು ಲೋಕದ ಸುಖವನ್ನು ಕೂಡ, ಸುಖದ ಆಸೆಯನ್ನು ಕೂಡ ಬಿಟ್ಟುಬಿಡಬೇಕಾಗುತ್ತೆ. ಯಾವನು ಈ ಎರಡೂ ಬಗೆಯ ಸುಖವನ್ನ ಬಿಟ್ಟಿರ್ತಾನೋ ಅವನು ಆ ವೇದಾಂತದ ಸಾಧನೆಗೆ ತಕ್ಕ ಅಧಿಕಾರಿ ಅಂತ ಹೇಳಲಾಗಿದೆ. ಈ ಶರೀರ ಬಿದ್ದು ಹೋದ ಮೇಲೆ ಇಲ್ಲಿ ಮಾಡಿದಂತಹ ಪುಣ್ಯಕರ್ಮದ ಫಲವಾಗಿ ಅಲ್ಲಿ ಸುಖ ಪಡ್ತೇನೆ ಅಂತನ್ನುವ, ಎಷ್ಟೋ ವರ್ಷಗಳ ನಂತರ ಸುಖ ಪಡ್ತೇನೆ ಅಂತನ್ನುವ ಭಾವನೆ ಕೂಡ ಈಗ ಇರಬಾರದು. ಅದಿತ್ತು ಅಂತಂದ್ರೆ ಸಮಾಧಿ ಸ್ಥಿತಿ ದೊರಕೋದಿಲ್ಲ. ಸಮಾಧಿ ಸ್ಥಿತಿ ದೊರಕದೇ ಇದ್ರೆ ಸಾಕ್ಷಾತ್ಕಾರ ಆಗೋದಿಲ್ಲ. ಸಾಕ್ಷಾತ್ಕಾರ ಅಂದ್ರೆ ಸಮಾಧಿ ಸ್ಥಿತಿಯೇ, ಸಮಾಧಿ ಸ್ಥಿತಿಯಲ್ಲೇ ಸಾಕ್ಷಾತ್ಕಾರ ದೊರಕುವಂತಹದ್ದು. ಎಷ್ಟು ಅದ್ಭುತವಾಗಿದೆ ನೋಡಿ, ಆ ಶಾಸ್ತ್ರಕ್ಕೂ ಈ ಶ್ರೀರಾಮಕೃಷ್ಣ ಹೇಳ್ತಕ್ಕಂತಹ ಸರಳ ವಾಕ್ಯಕ್ಕೂ ಎಷ್ಟು ಸಾಮ್ಯ ಇದೆ. ವಿಷಯ ಬುದ್ಧಿಯನ್ನು ತ್ಯಜಿಸದ ಹೊರತು ಆತ್ಮ ಜಾಗೃತಿ ಉಂಟಾಗದು, ಭಗವಂತನ ಸಾಕ್ಷಾತ್ಕಾರ ದೊರೆಯದು. ವಿಷಯ ಬುದ್ಧಿ ಲೇಷ ಮಾತ್ರವಿತ್ತು ಅಂದರೂ ಮನುಷ್ಯ ಕಪಟಿಯಾಗಿ ಬಿಡ್ತಾನೆ. ವಿಷಯ ಬುದ್ಧಿ ಇದ್ರೆ ಏನಾಗುತ್ತೆ ಅಂತನ್ನೋದನ್ನ ನಾವು ಕಂಡುಕೊಂಡಂತೆ, ವಿಷಯ ಬುದ್ಧಿಯನ್ನ ಇಟ್ಟುಕೊಂಡು ವಿಷಯ ಲಂಪಟರಾಗಿತ್ತು ಅಂತಂದ್ರೆ ಶಾರೀರಿಕ ಮಾನಸಿಕ ದೌರ್ಬಲ್ಯ ಉಂಟಾಗುತ್ತೆ. ಆ ದೌರ್ಬಲ್ಯದ ಪರಿಣಾಮವಾಗಿ ಶಕ್ತನಾದ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳೋದಕ್ಕಾಗೋದಿಲ್ಲ. ನಾಯಮಾತ್ಮ ಬಲಹೀನೇನ ಲಭ್ಯ, ಬಲಹೀನರಿಗಲ್ಲ ಆತ್ಮ ಸಾಕ್ಷಾತ್ಕಾರದ ಕಾರ್ಯ ಅಂತನ್ನುವ ಮಾತನ್ನ ಯಾವ ಉಪನಿಷತ್ತು ಘೋಷಿಸಿದೆಯೋ, ಆ ಶಕ್ತಿ ಅಂತ ಹೇಳ್ತಕ್ಕಂತಹದ್ದು ಈ ಇಂದ್ರಿಯ ಭೋಗದಿಂದ ವ್ರಯವಾಗುತ್ತದೆ. ಆದ್ದರಿಂದ ಅದನ್ನ ನಾವು ಹೆಚ್ಚು ಹಚ್ಚಿಕೊಳ್ಬಾರದು ಅಂತ ಹೇಳಿದ್ದು. ಆ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಶಕ್ತಿಹೀನತೆ ಉಂಟಾಗುತ್ತದೆ, ಆದ್ರಿಂದ ಈ ವಿಷಯ ಬುದ್ಧಿಯನ್ನು ತ್ಯಜಿಸಬೇಕು ಅಂತನ್ನುವ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಇಲ್ಲಿಯವರೆಗೆ ಮನಸ್ಸು ಚಂಚಲವಾಗಿ ಬಿಡುತ್ತದೆ, ಆದ್ರಿಂದ ಆ ವಿಷಯ ಬುದ್ಧಿಯನ್ನು ತ್ಯಜಿಸಬೇಕು ಅಂತ ಇಲ್ಲಿಯವರೆಗೆ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅದೆಲ್ಲ ಸರಿ ಅಲ್ಲ ಅಂತಲ್ಲ, ಅದೆಲ್ಲವೂ ಸರಿಯೇ. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ಇನ್ನೊಂದು ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ದಾರೆ. ವಿಷಯ ಬುದ್ಧಿ ಲೇಷ ಮಾತ್ರವಿತ್ತು ಅಂದರೂ ಮನುಷ್ಯ ಕಪಟಿಯಾಗಿ ಬಿಡ್ತಾನೆ ಅಂತ ಒಂದು ಮಾತು ಹಾಕಿಬಿಟ್ರು. ಕಪಟಿ ಅಂದ್ರೇನು? ಒಳಗೊಂದು ಹೊರಗೊಂದು ಇಟ್ಕೊಂಡವನೇ ಕಪಟಿ. ಮುಂದೆ ಸಭ್ಯಸ್ಥನಂತೆ ನಡ್ಕೊಂಡು ಹಿಂದೆ ಧೂರ್ತನಂತೆ ವರ್ತಿಸತಕ್ಕಂಥವನೇ ಕಪಟಿ. ಮನಸ್ಸಿನಲ್ಲಿ ಒಂದು, ಮಾತಿನಲ್ಲಿ ಒಂದು, ಕೃತಿಯಲ್ಲಿ ಒಂದು. ಮನಸ್ಸು ಮಾತು ಕೃತಿ ಎಲ್ಲವೂ ಒಂದು, ಅವನು ನಿಷ್ಕಪಟಿ. ಮನಸ್ಸಿನಲ್ಲೇ ಒಂದು, ಮಾತಿನಲ್ಲೇ ಒಂದು, ಕೃತಿಯಲ್ಲೇ ಒಂದು, ಇವನೇ ಕಪಟಿ. ಇಂತಹ ಕಪಟ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿ ಬರುತ್ತೆ. ವಿಷಯ ಬುದ್ಧಿ ಅಂತ ಹೇಳ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜಪ ಧ್ಯಾನ ಸಾಧನೆಯನ್ನು ಕೂಡ ಮಾಡ್ತಾ ಇರ್ತಾನೆ, ಗುಟ್ಟು ಗುಟ್ಟಾಗಿ ವಿಷಯ ಸುಖವನ್ನು ಅನುಭವಿಸ್ತಾ, ರಟ್ಟು ರಟ್ಟಾಗಿ ಧ್ಯಾನವನ್ನು ಮಾಡ್ತಾ, ಎಲ್ಲರ ಹತ್ರ ಒಬ್ಬ ಸಂತ ಅಂತ ಅನಿಸಿಕೊಳ್ಳುವಂತಹ, ದೇವರ ಹತ್ರ ಅನಿಸ್ಕೊಳ್ಳೋದಕ್ಕಾಗೋದಿಲ್ಲ, ಇತರ ಜನಗಳೆಲ್ಲ ಅವನೊಬ್ಬ ಸಂತ, ಒಳಗೆಲ್ಲ ಸಂತೆ. ಇಂತಹ ಒಂದು ಕಪಟತನ ಅಂತ ಹೇಳ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಅಲ್ಲಿ ಉತ್ಪನ್ನವಾಗುತ್ತೆ. ವಿಷಯ ಬುದ್ಧಿ ಇತ್ತು ಅಂತ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು, ಸರಳತೆ ಇಲ್ಲದೇ ಇತ್ತು ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ದೊರೆಯದು. ಇದನ್ನೇ ಬಂಗಾಳಿಯಲ್ಲಿ ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ, ಶರೋಲ್ ನಾಹೋಲೆ ಈಶ್ವರ್ ಲಾಭ ಹಾಯ್ನ, ಶರೋಲ್ ನಾಹೋಲೆ ಈಶ್ವರ್ ಲಾಭ ಹಾಯ್ನ. ಸರಳನಾಗದೇ ಇದ್ರೆ ಭಗವತ್ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತನ್ನು ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ಸರಳತೆ, ಮನಸ್ಸು, ಮಾತು, ಕೃತಿ, ಈ ಮೂರು ಒಂದೇ ರೀತಿಯಲ್ಲಿ ಇಟ್ಕೊಳ್ತಕ್ಕಂತಹ ಅವನು ಯಾರಿದಾನೋ ಅವನು ಸರಳ ವ್ಯಕ್ತಿ ಅಂತ ಅರ್ಥ. ಸರಳು, ಸರಳು, ಸರಳು ಹೇಗೆ ನೆಟ್ಟಿಗಿರ್ತದೋ ಆ ರೀತಿಯಲ್ಲಿ ಅವನ ಮನಸ್ಸು, ಮಾತು, ಕೃತಿ ಅಂತಿರ್ತಕ್ಕಂತಹದ್ದು ಒಂದೇ ರೀತಿಯಲ್ಲಿ ಇರಬೇಕು ಅಂತ. ಹಾಗಾದ್ರೆ ನಮ್ಮಲ್ಲಿ ಇಲ್ವಲ್ಲ, ಏನ್ ಗತಿ? ಮಾಡ್ಕೊಳ್ಬೇಕು. ಸಾಧನೆ ಅಂದ್ರೆ ಅದೇನೆ, ಧ್ಯಾನ, ಜಪ, ಅರ್ಚನೆ, ಪೂಜೆ, ಇವುಗಳೆಲ್ಲದರಿಂದ ಉಂಟಾಗತಕ್ಕಂತಹದೇನಪ್ಪಾ ಅಂತಂದ್ರೆ ನಮ್ಮ ಹೃದಯ ಸರಳವಾಗ್ತಾ ಬರ್ತದೆ. ಭಗವಂತನ ಧ್ಯಾನ ಮಾಡ್ತಾ, ಭಗವಂತನ ಕುರಿತಾಗಿ ಯೋಚನೆ ಮಾಡ್ತಾ, ಅವನು ಕುರಿತಾದಂತಹ ಜಪ ಧ್ಯಾನಗಳಲ್ಲಿ ತೊಡಗುತ್ತಾ ನಮ್ಮ ಮನಸ್ಸು ಸರಳವಾಗದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾರನ್ನ ಭಾವಿಸ್ತೇವೋ ಅವರಂತೆಯೇ ಆಗಿಬಿಡ್ತೇವೆ ನಾವು. ಯದ್ಭಾವಂ ತದ್ಭವತಿ. ಅದಕ್ಕೋಸ್ಕರ ಸಾಧು ದರ್ಶನ ಮಾಡಬೇಕು ಅಂತ ಹೇಳು. ಸಾಧುಗಳನ್ನು ನೋಡಿದ ತಕ್ಷಣ ಅಯ್ಯೋ ಇವರು ಯಾವೆಲ್ಲ ಭಗವಂತನ ಧ್ಯಾನದಲ್ಲಿ ಇರ್ತಕ್ಕಂಥವ್ರು ಅಂತ ಹೇಳ್ತಕ್ಕಂಥ ಭಾವ ಬಂದು ನಮ್ಮ ಮನಸ್ಸು ಕೂಡ ಹಾಗೆ ಭಗವದ್ಭಾವ ರಂಜಿತವಾಗೋದಕ್ಕೆ ಸಹಾಯಕವಾಗುತ್ತದೆ. ಅದೇ ಪ್ರಾಪಂಚಿಕ ವ್ಯಕ್ತಿಗಳ ಸಹವಾಸದಲ್ಲಿ ಅತಿಯಾಗಿ ನಾವು ಇತ್ತು ಅಂತ ಹೇಳಿದ್ರೆ ಅದೇ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಬರುತ್ತೆ. ಇಲ್ಲೊಬ್ಬರು ಸ್ವಾಮಿಗಳಿದ್ರು, ಬಹಳ ಒಳ್ಳೆ ಸ್ವಾಮಿಗಳು, ಅವರಿಗೊಬ್ಬ ಶ್ರೀಮಂತ ಭಕ್ತನ ಸಹವಾಸ ಆಯಿತು. ಬಂದು ಬಂದು ಆ ಸ್ವಾಮಿಗಳು ತೋಟ ನೋಡ್ಕೊಳ್ತಾ ಇದ್ರು. ಆ ತೋಟದಲ್ಲಿ ಯಾವ್ಯಾವ ಬೆಳೆಯನ್ನ ಯಾವ್ಯಾವ ರೀತಿಯಲ್ಲಿ ಬೆಳೆಸಿದ್ರೆ ಒಳ್ಳೇದು, ಯಾವ್ಯಾವ ಗೊಬ್ಬರ ಹಾಕಬೇಕು, ಹೇಗೆ ಹೆಚ್ಚು ಹಣ ಸಂಪಾದನೆ ಮಾಡಬಹುದು, ಹೆಚ್ಚು ಇಳುವರಿಯನ್ನ ತರಬಹುದು, ಅದರಿಂದಾಗಿ ಹೆಚ್ಚು ಲಾಭವನ್ನು ಪಡೆಯಬಹುದು ಅಂತ ಅನ್ನೋದನ್ನೆಲ್ಲ ಹೇಳ್ತಾ ಬಂದ್ರು. ಹೀಗೆ ಮಾಡಿ ಸ್ವಾಮಿಗಳೇ, ಹಾಗೆ ಮಾಡಿ ಸ್ವಾಮಿಗಳೇ ಅಂತ. ಆಗ ಆ ಸ್ವಾಮಿಗಳು ಹೇಳಿದ್ರಂತೆ, ನೋಡಿ ನಿಮಗೊಂದು ವಿಚಾರ ಹೇಳ್ತೇನೆ ಅಂದ್ರೆ, ಇದನ್ನು ಮತ್ತೆ ಮತ್ತೆ ಹೇಳಿದ್ರಿಂದ ಸ್ವಾಮಿಗಳು ಹೇಳಿದ್ದದು. ನೋಡಿ ನಿಮಗೊಂದು ವಿಚಾರ ಹೇಳ್ತೇನೆ, ನನ್ನ ಬಳಿಗೆ ನೀವು ಬರ್ತಾ ಇದ್ದೀರಿ, ನನ್ನನ್ನು ಕಂಡು ನನ್ನೊಂದಿಗೆ ಒಡ್ಡಾಡಿ ನಿಮಗೇನೋ ಸಾಧು ಗುಣ ಸ್ವಲ್ಪ ಸ್ವಲ್ಪ ಬರಬಹುದು, ಆದರೆ ನಿಮ್ಮ ಸಹವಾಸದಿಂದ ನಾನೊಬ್ಬ ಪ್ರಾಪಂಚಿಕ ಆಗಿಬಿಡುವ ಸಂಭವ ಕಾಣ್ತಾ ಇದೆ, ಸ್ವಲ್ಪ ನಿಮ್ಮ ಸಲಹೆಗಳನ್ನು ಕಡಿಮೆ ಮಾಡಿ. ಹಣ ಮಾಡೋದು ಹೇಗೆ ಅಂತ ನಮಗೆ ಜಾತಿ ಉಪದೇಶ ಕೊಡೋದಕ್ಕೆ ಬರಬೇಡಿ, ನಾನೊಬ್ಬ ಪ್ರಾಪಂಚಿಕ ಆಗಿಬಿಡ್ತೇನೆ, ಮತ್ತೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಮಾತಿದೆ. ಎಷ್ಟು ಎಚ್ಚರವಾಗಿದ್ದರೂ ಕೂಡ ಸಾಕಾಗೋದಿಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ಮುಂಬರಿಯಬೇಕು ಅಂತ ಹೇಳಿದ್ರೆ ಯಾವ್ದ್ಯಾವುದನ್ನು ಬಿಡಬೇಕು ಅಂತ ಹೇಳಲಾಗಿದೆಯೋ ಅವುಗಳನ್ನೆಲ್ಲ ಬಿಡಬೇಕಾಗ್ತದೆ. ಬಿಟ್ಟು ಭಗವತ್ತ, ಭಗವಂತನಿಗೆ ಸಂಬಂಧಪಟ್ಟಂತಹ ಭಾಗವತರು ಅಂದ್ರೆ ಭಗವದ್ ಭಕ್ತರು ಅಂತವರ ಸಹವಾಸವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಮನಸ್ಸಿನಲ್ಲಿ ಸರಳತೆಯನ್ನು ತಂದುಕೊಳ್ಬೇಕಾಗ್ತದೆ. ಮರೆ ಮೋಸಗಳ ತಳ್ಳು, ಒಳಗೆ ಭಕ್ತಿಯ ಬೆಳೆಸು, ನಿಸ್ವಾರ್ಥ ಸೇವೆಯಲ್ಲಿ ಪೂಜೆಯನ್ನು ನಡೆಸು, ಆಗ ಶ್ರೀ ರಘುರಾಮ ದರ್ಶನವು ನಿನಗೆ. ಮರೆಮೋಸಗಳ ತಳ್ಳು, ಒಳಗೆ ಭಕ್ತಿಯ ಬೆಳೆಸು, ನಿಸ್ವಾರ್ಥ ಸೇವೆಯಲ್ಲಿ ಪೂಜೆಯನ್ನು ನಡೆಸು, ಆಗ ಶ್ರೀ ರಘುರಾಮ ದರ್ಶನವು ನಿನಗೆ ಅಂತನ್ನುವ ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ಮರೆ ಮೋಸಗಳ ತಳ್ಳು, ತಳ್ಳು ಅನ್ನುವ ಶಬ್ದವನ್ನ ಉಪಯೋಗಿಸಲಾಗಿದೆ. ಒಂದು ಸತಿ ಒದತ ಕೊಟ್ಬಿಡ್ತು ಅಂತ ಹೇಳಿದ್ರೆ ಒತ್ತ ಕೊಟ್ಬಿಡ್ತು, ಅಷ್ಟು ದೂರ ಹೋಗಿ ಅದು ಬಿದ್ದು ಬಿಡಬೇಕು. ಮತ್ತೆ ಆ ಮರೆಮೋಸಗಳು ಅಂತ ಹೇಳ್ತಕ್ಕಂಥದ್ದು ನಮ್ಮ ಸುತ್ತ ಸುಳಿಯಲೇಬಾರದು. ಒಳಗೆ ಭಕ್ತಿಯ ಬೆಳೆಸು, ಭಕ್ತಿ ಅಂತ ಹೇಳ್ತಕ್ಕಂಥದ್ದು ಬಹಳ ಸೂಕ್ಷ್ಮ, ಅವರಿವರಿಗೆ ತೋರ್ಪಡಿಸುವಂತೆ ಅದನ್ನು ಬೆಳೆಸ್ಕೊಳ್ಬಾರದು, ಅದನ್ನು ಗುಪ್ತವಾಗಿ ಬೆಳೆಸ್ಕೊಳ್ಬೇಕು, ಕಾಪಾಡಿಕೊಳ್ಬೇಕು, ಅದು ಬಲಿಷ್ಠವಾಗಿ ವೃಕ್ಷದೋಪಾದಿಯಲ್ಲಿ ಬೆಳೆಯುವವರೆಗೆ ಅದನ್ನು ಸೂಕ್ಷ್ಮವಾಗಿ ಬೆಳೆಸಿಕೊಳ್ಬೇಕು. ನಿಸ್ವಾರ್ಥ ಸೇವೆಯಲ್ಲಿ ಪೂಜೆಯನ್ನು ನಡೆಸು. ಯಾವ ಸೇವೆಯನ್ನು ಮಾಡ್ತೇವೋ ಅದರಲ್ಲಿ ಸ್ವಾರ್ಥ ಭಾವನೆ ಕಿಂಚಿತ್ತು ಇಲ್ಲದಂತೆ ನಮ್ಮ ಆತ್ಮ ನಿರೀಕ್ಷಣೆಯ ಮೂಲಕ ಅದನ್ನು ಮಾಡಿಕೊಳ್ಬೇಕು. ನನ್ನ ಸ್ವಾರ್ಥ ಇಲ್ಲ ತಾನೆ, ಸ್ವಾರ್ಥ ಇಲ್ಲ ತಾನೆ, ಹೆಸರು ಕೀರ್ತಿಗೋಸ್ಕರ ಅಲ್ಲ ತಾನೆ, ನಾನು ಮಾಡ್ತಾ ಇರೋದು ಅವರಿವರು ಮೆಚ್ಚಲಿ ಅಂತ ಅಲ್ಲ ತಾನೆ ಅಂತ ನಮಗೆ ನಾವೇ ಹೇಳ್ಕೊಳ್ಬೇಕು. ಆತ್ಮನಿರೀಕ್ಷಣೆ ಅಂದ್ರೆ ಅದೇನೆ, ಆತ್ಮಶೋಧನೆ ಅಂತಂದ್ರೆ ಅದೇನೆ. ಇದು ಇನ್ನೊಬ್ಬರನ್ನು ಮೆಚ್ಚಿಸೋದಕ್ಕಲ್ಲ ತಾನೆ, ನನ್ನ ಪ್ರಿಯತಮನಾದ ಭಗವಂತನನ್ನು ಮೆಚ್ಚಿಸೋದಕ್ಕೋಸ್ಕರ ತಾನೆ ನಾನು ಈ ಸೇವೆ ಮಾಡ್ತಾ ಇರೋದು, ಈ ಪೂಜೆ ಮಾಡ್ತಾ ಇರತಕ್ಕಂಥ ಭಗವಂತನನ್ನು ಮೆಚ್ಚಿಸೋದಕ್ಕೆ ಮಾತ್ರ ತಾನೆ, ಅವರಿವರ ಮನ್ನಣೆಯನ್ನು ಪಡೆಯುವುದಕ್ಕಲ್ಲ ತಾನೆ, ಅವರಿವರು ದೊಡ್ಡ ಭಕ್ತ ಅಂತ ಹೇಳ್ಯಾರೂ ಅಂತನ್ನುವ ನಿರೀಕ್ಷಣೆಯಿಂದ ಅಲ್ಲ ತಾನೆ ಅಂತನ್ನುವ ಮಾತನ್ನು ನಮ್ಮ ಮನಸ್ಸಿಗೆ ನಾವೇ ಹಾಕ್ಕೊಳ್ಬೇಕು. ಅದು ಒಂದು ಮನಸ್ಸಿರುತ್ತದಲ್ಲ ಅದು ಹೇಳ್ತದೆ, ಅದು ಹೌದು ನೀನು ಮೆಚ್ಚುಗೆಗೋಸ್ಕರ ಮಾಡ್ತಾ ಇರೋದು, ನಿನ್ನ ಮೆಚ್ಚುಗೆಗೋಸ್ಕರ ಮಾಡ್ತಾ ಇರೋದು, ನೋಡು ನೋಡು ಅಲ್ಲಿ ಗೊತ್ತಾಗ್ತದೆ, ನೋಡು ಗೊತ್ತಾಗ್ತದೆ, ಒಳಗಡೆನೆ ಗೊತ್ತಾಗ್ತದೆ. ಅಂತಃಸಾಕ್ಷಿ ಅಂತಃಸಾಕ್ಷಿ ಅಂತ ಹೇಳ್ತಕ್ಕಂಥದ್ದು ಒಂದಿರುತ್ತೆ, ಅದು ಮೊದಲು ಮೊದಲು ನಮ್ಮ ಹತ್ರ ಮಾತನಾಡ್ತಾ ಇರುತ್ತೆ, ಅದು ಹಾಗೆ ಮಾಡಬೇಡ ಕಣೋ ಕೆಟ್ಟದ್ದಾಗುತ್ತೆ, ಇದು ಹೀಗೆ ಮಾಡಬೇಡ ಕಣೋ ಕೆಟ್ಟದ್ದಾಗುತ್ತೆ, ಅದು ಮಾಡು ಅದು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರುತ್ತದು. ಮೊದಲು ಮೊದಲು ನಾವು ಅದನ್ನು ಕೇಳ್ತೀವಿ, ಆದರೆ ಯಾವುದನ್ನು ಮಾಡಬಾರದು ಅಂತ ಅದು ಹೇಳಿರುತ್ತೋ ಅದ್ರ ಮೇಲೆ ನಮಗೆ ಸ್ವಲ್ಪ ಆಸೆ ಇರುತ್ತೆ, ಅದನ್ನೇ ಮಾಡೋಣ ಅಂತ ಮನಸ್ಸಾಗುತ್ತೆ. ಇದು ಹೇಳುತ್ತೆ ಬೇಡ ಬೇಡ ಅಂತ, ನಮಗೆ ಇನ್ನೊಂದು ಮನಸ್ಸು ಅನಿಸುತ್ತೆ ಬೇಕು ಬೇಕು ಅಂತ. ಆಗ ನಾವೇನು ಮಾಡ್ತೇವೆ, ಆ ಬೇಕು ಬೇಕು ಅಂತ ನಮಗೆ ಅನುಸಾರವಾಗಿ ಮಾತಾಡಿರುತ್ತಲ್ಲ ಒಂದು ಮನಸ್ಸು, ನಮಗೆ ಹೊಂದಿಕೆಯಾಗಿ ಮಾತಾಡಿರುತ್ತಲ್ಲ ಒಂದು ಮನಸ್ಸು, ಅದನ್ನು ಕೇಳ್ಬಿಡ್ತೀವಿ ನಾವು, ಅದಕ್ಕನುಸಾರವಾಗಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ಒಂದು ನಾಲ್ಕಾರು ಸಲ ಮಾಡಿದ ಮೇಲೆ ಅದೆಲ್ಲ ಮಾಡಬಾರ್ದು ಕಾಣೋ ಅಂತ ಒಳ್ಳೆ ಮಾತಿನಲ್ಲಿ ಹೇಳಿರುತ್ತಲ್ಲ ಅಂತ ಸಾಕ್ಷಿ, ಅದು ಆಲೋಚನೆ ಮಾಡುತ್ತೆ ಇನ್ನು ಇವನು ನನ್ನ ಮಾತು ಕೇಳ್ತಾ ಇಲ್ಲ ಅಂತ. ಆಮೇಲೆ ಅದು ಸದ್ದು ಅದು ಮಾತ್ರ ಹೇಳ್ತಾನೆ ಇರುತ್ತೆ, ಅದು ನಮ್ಗೆ ಕೇಳಿಸೋದಿಲ್ಲ. ಆಮೇಲೆ ಅದು ಅಡಗಿ ಹೋಗಿಬಿಡುತ್ತೆ, ಆಮೇಲೆ ನಾವು ನಿಶ್ಚಿಂತೆ ಏನು ಬೇಕಾದರೂ ಮಾಡ್ಕೊಂಡು ಬರ್ತಾ ಇರ್ಬೋದು ನಮ್ಮ ಮನಸ್ಸೋ ಇಚ್ಛೆ. ಹಾಗೆ ಮನುಷ್ಯ ದುರ್ಮಾರ್ಗದಲ್ಲೇನೇನೆ ಒಂದೇ ಸಮನೆ ಪ್ರವೃತ್ತನ ಆಗುವುದಕ್ಕೆ ಕಾರಣ ಅವನ ಅಂತಃಸಾಕ್ಷಿ ಅಂತ ಹೇಳ್ತಕ್ಕಂಥದ್ದು ಅದರ ಬಾಯಿ ಮುಚ್ಚಿ ಹೋಗಿಬಿಟ್ಟಿರುತ್ತೆ. ಆದ್ರಿಂದ ಅಂತಃಸಾಕ್ಷಿಗೆ ನಾವು ಗಮನ ಕೊಡಬೇಕು, ಒಳಗಡೆ ಏನು ಹೇಳುತ್ತೆ, ಏನೋ ಹೇಳ್ತಾ ಇದೆ, ಅವನೇ ಆ ಪರಮಾತ್ಮ, ಅಂತಃಸಾಕ್ಷಿ ರೂಪದಲ್ಲಿ ಅವನೇ ಹೇಳ್ತಾನೆ ಅವನು ಹೀಗೆ ಮಾಡು ಹೀಗೆ ಮಾಡಬೇಡ ಅಂತ. ಸಜ್ಜನರ ಮೂಲಕ ಬೇರೆ ಹೇಳ್ತಾ ಇರ್ತಾನೆ, ಶಾಸ್ತ್ರವಾಕ್ಯಗಳ ಮೂಲಕ ಬೇರೆ ಹೇಳ್ತಾ ಇರ್ತಾನೆ ಅದೆಲ್ಲ ಮಾಡಬೇಡ ಅಂತ. ಆ ರೀತಿಯಲ್ಲಿ ನಾವು ಶೋಧನೆಯ ಮೂಲಕ ಇಲ್ಲಿ ನಿಸ್ವಾರ್ಥತೆ ಅಂತ ಹೇಳ್ತಕ್ಕಂಥದ್ದನ್ನು ಕೂಡ ಬೆಳೆಸ್ಕೊಳ್ಬೇಕಾಗುತ್ತೆ. ಆಗ ಶ್ರೀ ರಘುರಾಮ ದರ್ಶನವು ನಿನಗೆ ಇಷ್ಟೆ, ಮರೆಮೋಸಗಳ ತಳ್ಳು, ಒಳಗೆ ಭಕ್ತಿಯ ಬೆಳೆಸು, ನಿಸ್ವಾರ್ಥ ಸೇವೆಯಲ್ಲಿ ಪೂಜೆಯನ್ನು ನಡೆಸು, ಆಗ ಶ್ರೀ ರಘುರಾಮ ದರ್ಶನವು ನಿನಗೆ ಅಂತ ಸರಳ ವಾಕ್ಯದಲ್ಲಿ ಇಲ್ಲಿದೆ. ಶ್ರೀರಾಮಕೃಷ್ಣ ಮುಂದುವರಿತಾ ಹೇಳ್ತಾರೆ, ಯಾರು ಪ್ರಾಪಂಚಿಕ ಕೆಲಸಗಳನ್ನ ಅಂದ್ರೆ ಆಫೀಸ್ನಲ್ಲಿ ಕೆಲಸ ವ್ಯಾಪಾರ ಇತ್ಯಾದಿಗಳನ್ನು ಮಾಡ್ತಾರೋ ಅವರೂ ಸತ್ಯವಾದಿಗಳಾಗಿರ್ಬೇಕು. ಸತ್ಯವಚನವೇ ಕಲಿಯುಗದಲ್ಲಿ ತಪಸ್ಸು ಅಂದ್ಬಿಟ್ರು. ಅವರು ಯಾವತ್ತಂದದ್ದು ಅವತ್ತಂದದ್ದು ನಮ್ಮ ಮನಸ್ಸಾಕ್ಷಿ ಹೇಗೆ ಅಂದಿತ್ತೋ ಹಾಗೆ ಅವರು ಅಂದಿದ್ದಾರೆ. ಕೇಳುವವರು ಯಾರು ಅವ್ರ ಮಾತನ್ನ, ಆಫೀಸುಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಒಂದು ಸತ್ಯವಾದ ನಡತೆ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ, ಅದನ್ನು ನಡೆಸ್ಕೊಂಡು ಬರಬೇಕು ಅಂತ ಮಾತನ್ನು ಶ್ರೀರಾಮಕೃಷ್ಣ ಹೇಳಿದ್ರಲ್ಲ ಅಂದು, ಇದನ್ನು ನಮ್ಮ ಭಾರತ ದೇಶದ ಎಲ್ಲ ಜನರು ಕೇಳಿದ್ದ ಪಕ್ಷದಲ್ಲಿ ಯಾತಕ್ಕೆ ತೊಂದರೆ ಆಗುತ್ತೆ, ಯಾತಕ್ಕೆ ಗಂಡಾಂತರಗಳು ಬರುತ್ತವೆ, ಹೋಗ್ಲಿ ನೀವಾದರೂ ಅಲ್ಲಿ ಇರುವವರಿಗೆಲ್ಲ ಹೇಳಿ ಇನ್ಮೇಲೆ ಶ್ರೀರಾಮಕೃಷ್ಣ ಹೇಳಿದ್ದಾರೆ ಅಂತ. ಆದರೆ ಅವ್ರು ಕೊಡ್ತಕ್ಕಂಥ ಉತ್ತರವನ್ನು ಬಂದು ನಮ್ಮ ಹತ್ರ ಹೇಳಬೇಡಿ ಅಷ್ಟೇನೆ. ಶ್ರೀರಾಮಕೃಷ್ಣರು ಇದನ್ನ ಹೇಳಿದ್ರು, ಸತ್ಯವಚನವೇ ಕಲಿಯುಗದಲ್ಲಿ ತಪಸ್ಸು ಅಂತ. ಸತ್ಯ ಹೇಳೋದು ಕಷ್ಟ, ಸತ್ಯ ಹೇಳಿ ಯಾರು ಬದುಕಿದ್ದಾರೆ ಸ್ವಾಮೀಜಿ, ಸತ್ಯ ಹೇಳಿ ಬದುಕೋದಕ್ಕೆ ಸಾಧ್ಯವೇ? ನಿಜಕ್ಕೂ ಕೂಡ ಹೊರಗಡೆಯ ವ್ಯವಹಾರಗಳನ್ನು ನೋಡಿದರೆ ಸತ್ಯ ಹೇಳಿದರೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಸುಳ್ಳು ಹೇಳಿದವರೇ ರಾಜಾರೋಷವಾಗಿ ಬದುಕತಕ್ಕಂಥದ್ದು ಅಲ್ಲಿ ಕಾಣ್ತಾ ಇರುವಾಗ, ಸತ್ಯ ಹೇಳಿದರೆ ಸತ್ಯ ಹೋಗೋದೇ ಸರಿ ಅಂತನ್ನೋದು ನಮಗೆ ಕೂಡ ಗೊತ್ತಾಗುತ್ತದೆ. ಸನ್ಯಾಸಿಗಳು ಕೂಡ ಈ ನಡುವೆ ಗೊತ್ತಾಗ್ತಾ ಇದೆ. ಆದರೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಸುಳ್ಳು ಹೇಳಿದವರು ಎಷ್ಟು ಜನ ಬದುಕಿದ್ದಾರೆ? ಎಲ್ಲ ಸುಳ್ಳು ಹೇಳಿ ಬದುಕ್ತೇವೆ ಅಂತ ಹೊರಟ್ರಲ್ಲ, ಸುಳ್ಳು ಹೇಳಿದವರು ಯಾರು ಬದುಕಿದ್ದಾರೆ? ಇಂಥ ಒಬ್ಬ ಸುಳ್ಳು ಹೇಳಿ ಬದುಕಿದ ಅಂಥೇಳಿ ಅವನ ಹೆಸರು ಹೇಳ್ತಕ್ಕಂಥವ್ರು ಯಾರಿದ್ದಾರೆ? ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಹೇಳ್ತಾರೆ, ಹರಿಶ್ಚಂದ್ರನ ಹೆಸರನ್ನು ಹೇಳ್ತಾರೆ. ಅವನು ಸತ್ಯ ಹೇಳಿದ, ಸತ್ಯಕ್ಕಾಗಿ ಪ್ರಾಣ ಕೊಟ್ಟ ಅಂತನೋ ಮಾತನ್ನ ನಾವು ಸತ್ಯ ಹರಿಶ್ಚಂದ್ರನ ಸಂಬಂಧವಾಗಿ ಹೇಳ್ತೇವೆ, ಮಹಾತ್ಮ ಗಾಂಧೀಜಿಯವರ ಸಂಬಂಧವಾಗಿ ಹೇಳ್ತೇವೆ. ಆ ರೀತಿಯಲ್ಲಿ ಸತ್ಯಕ್ಕಾಗಿ ಹೊಡೆದಾಡದಂತಹ ವ್ಯಕ್ತಿಗಳ ಕುರಿತಾಗಿ ಹೇಳ್ತೇವೆ. ಅವರೆಲ್ಲ ಬದುಕಿದ್ದಾರೆ ಇವತ್ತಿಗೂ ಕೂಡ. ಕೀರ್ತಿ ಶರೀರ, ಕೀರ್ತಿ ಶರೀರ ಅಂತ ಒಂದಿದೆ. ಇದು ಮಣ್ಣಿನ ಶರೀರ, ಇದು ಸುಟ್ಟು ಹೋಗುತ್ತೆ. ಆದರೆ ಇದರ ಒಳಗಡೆ ಇನ್ನೊಂದು ಶರೀರ ಇದೆ, ಕೀರ್ತಿ ಶರೀರ ಅಂತ. ಅಪಕೀರ್ತಿ ಶರೀರವೋ ಅಥವಾ ಸತ್ಕೀರ್ತಿ ಶರೀರವೋ ಅಂತ, ಅದು ಬಹಳ ಮುಖ್ಯ. ಅಪಕೀರ್ತಿ ಶರೀರ ಯಾರಿಗೆ ಬೇಕು? ಸೊಟ್ಟಪಟ್ಟ ಇರತಕ್ಕಂಥ ಶರೀರ ಯಾರಿಗೆ ಬೇಕು? ಸುಂದರವಾಗಿರ್ತಕ್ಕಂಥ ಶರೀರವೇ ತಾನೇ ನಮಗೆ ಬೇಕಾದ್ದು. ಹಾಗೇನೇ ಸುಂದರವಾದ ಕೀರ್ತಿ ಇರತಕ್ಕಂಥದ್ದು ಬೇಕು ನಮಗೆ, ಸತ್ಕೀರ್ತಿ ಬೇಕು. ಆ ಸತ್ಕೀರ್ತಿ ಶರೀರ ಅಂತ ಹೇಳ್ತಕ್ಕಂಥದ್ದು ಬದುಕಿರಬೇಕು. ಬದುಕುವುದು ಬದುಕುವುದು ಅಂದ್ರೆ ಅದು, ಆ ಸತ್ಕೀರ್ತಿಯ ಶಾಲಿಗಳಾಗಿ ನಾವು ಬದುಕಬೇಕು. ಇಂಥವನೊಬ್ಬ ಇದ್ರೆ ಹಾಗಿರ್ಬೇಕಯ್ಯ ಅಂತ ನಾಲ್ಕು ಜನ ಆಡ್ಕೊಳ್ತಾ ಇರಬೇಕು. ಇದು ಸತ್ಯ ಹೇಳೋದ್ರಿಂದ ಆಗ್ತದೆ, ಸತ್ಯ ಹೇಳೋದ್ರಿಂದ. ಆದರೆ ಗಾಡ್ ಸೀಸ್ ದಿ ಟ್ರೂತ್ ಬಟ್ ವೇಟ್ಸ್. ಸತ್ಯ ಹೇಳತಕ್ಕಂಥವನು ಬಹಳ ಬೇಗ ಉದ್ಧಾರ ಆಗೋದಕ್ಕೆ ಸಾಧ್ಯವಾಗದೆ ಹೋಗಬಹುದು. ಆದರೆ ಅಂತಃಶಕ್ತಿ ಅಂತ ಹೇಳ್ತಕ್ಕಂಥದ್ದು ಬಲಿತುಕೊಂಡು ಬರ್ತಾ ಇರ್ತದೆ ಒಳಗಡೆಯಿಂದ. ಅವನು ಸತ್ವಪೂರ್ಣ ವ್ಯಕ್ತಿಯಾಗಿ ಬೆಳೆದುಕೊಂಡು ಬರ್ತಾ ಇರ್ತಾನೆ. ಬಹಳ ನಿಧಾನ ಅವನು ಜಗತ್ತಿಗೆ ವೇದ್ಯವಾಗುವುದು, ಬಹಳ ನಿಧಾನ. ಆದರೆ ಒಮ್ಮೆ ವೇದ್ಯನಾದ ಅಂತ ಹೇಳಿದ್ರೆ ಸೂರ್ಯಚಂದ್ರರು ಇರುವವರೆಗೂ ಕೂಡ ಅವನ ಹೆಸರನ್ನು ಹೇಳ್ತಾ ಇರ್ತಾರೆ. ಬಾಕಿ ಉಳಿದವರು ಸುಳ್ಳು ಹೇಳಿ ಮಜಾ ಮಾಡ್ತಕ್ಕಂಥವರು ಬಹಳ ಬೇಗ ಎಲ್ಲ, ಏನು ಅದ್ಭುತ, ಏನು ಅದ್ಭುತ, ದೊಡ್ಡ ದೊಡ್ಡ ನಾಲ್ಕು ಕಾರು, ಐದೈದು ಕಾರು, ಆರಾರು ಕಾರು, ಏನು ಅದ್ಭುತ, ಏನು ಅದ್ಭುತ, ಎಷ್ಟು ಖರ್ಚು ಮಾಡಿದ್ರು ಕೂಡ ಆಗರ್ಭ ಶ್ರೀಮಂತನೀಯ ಅಂತ ಬಹಳ ಬೇಗ ಅವನು ಪ್ರಖ್ಯಾತಿ ಬರ್ತಾನೆ. ಆಮೇಲೆ ಅವನು ಯಾರು ಜಗತ್ತಿಲ್ಲ. ಈ ರೀತಿಯಲ್ಲಿ ನಾವು ಆಳವಾಗಿ ಆಲೋಚನೆ ಮಾಡಬೇಕಾಗತ್ತೆ. ಆದರ್ಶಕ್ಕಾಗಿ ನಮ್ಮ ವ್ಯಕ್ತಿತ್ವವನ್ನೇ ಸಮರ್ಪಣೆ ಮಾಡಬೇಕಾಗುತ್ತೆ. ಆಗ ನಮ್ಮ ವ್ಯಕ್ತಿತ್ವನ ಅದು ಕಾಪಾಡ್ತದೆ. ಆದರ್ಶ ಅಂತ ಹೇಳ್ತಕ್ಕಂಥದ್ದು ಅದು ಕಾಪಾಡ್ತದೆ. ದೇವರಿಗಾಗಿ ಸಮರ್ಪಣೆ ಮಾಡಿಕೊಂಡಾಗ ಎಲ್ಲ ನೋಡಿ, ನಾವು ಆಲೋಚನೆ ಮಾಡ್ತೀವಿ, ನಾವೇ ನಮ್ಮನ್ನು ಹೊಗಳಿಕೊಂಡ್ರೆ ಜನಗಳಿಗೆ ಅರ್ಥ ಆಗೋದೋ ಅಂತ. ಆದರೆ ಯೇಸುಕ್ರಿಸ್ತ ಒಂದು ಮಾತು ಹೇಳ್ತಾನೆ, ಗುಪ್ತವಾಗಿ ದಾನ ಮಾಡು, ಅದನ್ನು ನನ್ನ ಭಗವಂತ ವ್ಯಕ್ತಪಡಿಸ್ತಾನೆ. ಆದರೆ ನೀನು ವ್ಯಕ್ತವಾಗಿ ದಾನ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಭಗವಂತ ಸುಪ್ತನಾಗಿ ಬಿಡ್ತಾನೆ, ಸುಮ್ಮನಾಗಿ ಬಿಡ್ತಾನೆ ಅಂತ. ಯಾಕೆ ಅಂತ ಹೇಳಿದ್ರೆ ನಿನ್ನ ವೈಭವವನ್ನು ನೀನೇ ಕೊಂಡಾಡ್ಕೊಂಡ್ಬಿಟ್ಟಿಯಲ್ಲ. ಆದರೆ ಮನುಷ್ಯ ತನ್ನ ವೈಭವವನ್ನು ತಾನೇ ಕೊಂಡಾಡ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ಅದು ಗೊತ್ತಾಗತಕ್ಕಂಥದ್ದು ಎಲ್ಲೋ 1,000 ಜನರಿಗೆ ಅಂತ ಇಟ್ಕೊಳ್ಳಿ, ಅಮ್ಮಮ್ಮ ಅಂತಂದ್ರೆ. ಆ 1,000 ಜನರಲ್ಲೂ ಕೂಡ ನಿಜವಾಗಿ ಆ ಅವನ ವೈಭವವನ್ನು ಮೆಚ್ಚಿಕೊಳ್ತಕ್ಕಂಥವರು 3-4 ಜನ ಇದ್ದ ದೊಡ್ಡ ಮಾತು. ಬಾಕಿ ಉಳಿದವರು ನೋಡಯ್ಯ ಅವನು ಎಷ್ಟು ಕೊಚ್ಚಿಕೊಳ್ತಾನೆ, ಮಾಡೋದಿಷ್ಟು ಹೇಳ್ಕೊಳ್ಳೋದಷ್ಟು. ಕೊನೆಗೂ ಸಿಕ್ಕಿದವನಿಗೆ ಅಪಕೀರ್ತಿನೇ. ಆದರೆ ಗುಪ್ತವಾಗಿ ಸತ್ಕಾರ್ಯವನ್ನು ಮಾಡಿದಾಗ ಸ್ವರ್ಗ ಲೋಕದಲ್ಲಿರ್ತಕ್ಕಂಥ ತಂದೆ ಯೇಸುಕ್ರಿಸ್ತರ ಭಾಷೆಯದು, ಭಗವಂತ ಅದನ್ನು ವ್ಯಕ್ತಪಡಿಸ್ತಾನೆ ಅಂತ ಹೇಳಿದ್ರೆ ಶಾಶ್ವತವಾಗಿ ಸೂರ್ಯಚಂದ್ರ ಇರುವವರೆಗೂ ಕೂಡ ಅದನ್ನು ವ್ಯಕ್ತಪಡಿಸ್ತಾನೇ ಇರ್ತಾನೆ ಅಂತ ಅರ್ಥ. ಆದ್ರಿಂದ ನಮ್ಗೆ ಏನೇನು ಒಳ್ಳೇದಾಗಬೇಕು ಅದೆಲ್ಲ ಭಗವಂತನ ಮೂಲಕವೇ ಆಗುವಂತೆ ನಾವು ನಡ್ಕೊಳ್ಬೇಕು. ಆಗ ನಾವು ಸತ್ಯ ಹೇಳುವಲ್ಲಿ ಯಾವ ಕಷ್ಟವೂ ಕೂಡ ಬರೋದಿಲ್ಲ. ಆದರೆ ಲೌಕಿಕ ದೃಷ್ಟಿಯಿಂದ ಕಷ್ಟ ಬರ್ತದೆ, ಈ ಮಾತನ್ನು ನಾವು ಒಪ್ಕೊಳ್ಬೇಕು. ಕಷ್ಟ ಬರ್ತದೆ ಅಂತ ತಿಳಿದಿದ್ದು ಕೂಡ ಸತ್ಯ ಹೇಳಬೇಕು. ಯಾತಕ್ಕೆ ಅಂತ ಹೇಳಿದ್ರೆ ಸತ್ಯವೇ ನಮ್ಮನ್ನು ಕಾಪಾಡತಕ್ಕಂಥದ್ದು ಅಂತ ಸ್ವಾಮಿ ವಿಜ್ಞಾನಂದಜಿ ಮಹಾರಾಜ್ ಅಂತಂದ್ರೆ ಶ್ರೀರಾಮಕೃಷ್ಣ ಸನ್ಯಾಸಿ ಶಿಷ್ಯರಲ್ಲಿ ಒಬ್ಬರು. ಅವರದ್ದು ವಿಚಿತ್ರವಾದಂತಹ ಒಂದು ಬಗೆಯ ಜೀವನ, ಅದೇ ಒಂದು ಸ್ವಾರಸ್ಯಕರವಾದಂತಹ ಜೀವನ. ಅವರ ಬಳಿಗೆ ಅವರ ಶಿಷ್ಯರೊಬ್ಬರು ಬಂದು ಕೇಳಿದ್ರು, ಮಹಾರಾಜ್ ಭಗವಂತನ ಸಾಕ್ಷಾತ್ಕಾರಕ್ಕೆ ಒಂದು ಸುಲಭ ಮಾರ್ಗವನ್ನು ಹೇಳ್ಕೊಡಿ. ಅದಕ್ಕೆ ಅವರು ಹೇಳಿದ್ರಂತೆ, ನೀನು ಹಿಂದೆ ಪ್ರಾಥಮಿಕ ಶಾಲೆಯಲ್ಲಿ ಅಧ್ಯಯನ ಮಾಡ್ತಿರುವಾಗ ನಿನ್ನತ್ರ ಕಾಪಿ ರೈಟಿಂಗ್ ಬರ್ತಾ ಇದ್ದಿರಬಹುದು ಅಂತ ಕಾಣ್ತದೆ ಅಲ್ವೇ? ಯಾವ ವಾಕ್ಯ ಹಾಕಿದ್ದಾರೆ ಮೊದಲು? ಸತ್ಯವೇ ದೇವರು, ಸತ್ಯವೇ ತಾಯಿ ತಂದೆ ಅಂತ. ಅದನ್ನ ನೀನು ಎಷ್ಟು ಸತ್ತಿ ಬರೆದಿದ್ದೆ ಕಾಪಿ ರೈಟಿಂಗ್? ಎಷ್ಟು ಸತ್ತಿ ಬರೆದಿದ್ದೆ ಅದನ್ನ? ಈಗ ಅದನ್ನು ಅನುಷ್ಠಾನ ಮಾಡು ಸಾಕು. ಸತ್ಯವನ್ನು ಅನುಷ್ಠಾನ ಮಾಡ್ತು ಅಂತ ಹೇಳಿದ್ರೆ ಸತ್ಯ ಸ್ವರೂಪಿಯಾದ ಪರಮಾತ್ಮ ಸತ್ಯವಾಗಿಯೂ ಕೂಡ ಎದುರುಗಡೆ ಬಂದು ನಿಂತುಕೊಳ್ತಾನೆ, ಮೈದಾಡ್ತಾನೆ, ಎಲ್ಲವೂ ಸತ್ಯವಾಗಿ ಬಿಡುತ್ತದೆ. ಅದಕ್ಕೋಸ್ಕರವೇ ರಾಜಯೋಗ, ರಾಜಯೋಗ ಬಹಳ ದೊಡ್ಡ ಯೋಗ. ಎಲ್ಲ ಯೋಗಗಳು ದೊಡ್ಡ ಯೋಗಗಳೇ. ರಾಜಯೋಗ ಅಂತ ಹೇಳ್ತಕ್ಕಂಥದ್ದು ಏನು ಹೇಳ್ತದೆ? ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತನ್ನುವ ಸಾರ್ವಭೌಮಾಹ ವ್ರತಾಹ. ಸರ್ವ ಭೂಮಿಗಳಲ್ಲೂ ಕೂಡ, ಎಲ್ಲೆಲ್ಲೂ ಕೂಡ, ಪ್ರತಿ ಆ ಊರಿನಲ್ಲೂ ಯಾವ ಯಾರು ಯೋಗವನ್ನು ಅಭ್ಯಾಸ ಮಾಡಬೇಕು ಅಂದರೂ ಕೂಡ ಈ 10 ನಿಯಮಗಳನ್ನು ಅಭ್ಯಾಸ ಮಾಡಲೇಬೇಕು. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಅಮೆರಿಕದಲ್ಲಾದರೂ ಸರಿಯೇ, ಭಾರತದಲ್ಲಾದರೂ ಸರಿಯೇ, ಆಸ್ಟ್ರೇಲಿಯಾದಲ್ಲಾದರೂ ಸರಿಯೇ, ಆಫ್ರಿಕಾದಲ್ಲಾದರೂ ಸರಿಯೇ, ಸರ್ವ ಭೂಮಿಗಳಲ್ಲೂ ಕೂಡ ಪಾಲಿಸಲೇಬೇಕಾದಂತಹ 10 ಪ್ರಾಮುಖ್ಯವಾದಂತಹ ಗುಣಗಳು. ಕೆಲವು ಕೆಲವು ವ್ಯಕ್ತಿಗಳಿಗೆ ಇಡೀ ಜೀವನವಿಡೀ ಈ 10 ಗುಣಗಳನ್ನು ಅಭ್ಯಾಸ ಮಾಡೋದ್ರಲ್ಲೇ ಮುದೋಗ್ಬಿಡ್ತದೆ ಅವರ ಸಾಧನೆ. ಅಷ್ಟು ಕಷ್ಟ ಇದ್ರೆ ಕೇಳುವಾಗ ಸುಲಭ, ಅದನ್ನ ನಮ್ಮ ದಿನಬಳಕೆಯ ಅಭ್ಯಾಸದಲ್ಲಿ ತರುವ ವೇಳೆಗೆ ಪ್ರಾಣಕ್ಕೆ ಬರುತ್ತದೆ. ಸತ್ಯ ಹೇಳ್ತೇನೆ ಇವತ್ತಿನಿಂದ, ಸತ್ಯವೇ ಎಲ್ಲವೂ ಆಗಿದೆ, ಸತ್ಯವೇ ಪರಮಾತ್ಮನಾದ್ರಿಂದ ಸತ್ಯ ಹೇಳ್ತೇನೆ ಇವತ್ತಂತ ತೀರ್ಮಾನ ಮಾಡಿ ಮನೆಗೆ ಹೋಗೋದ್ರೊಳಗೆ ಒಂದು ಸುಳ್ಳು ಹೇಳುವಂತಹ ಸಂದರ್ಭ ಬರೆದಿದ್ರೆ ಕೇಳಿ, ಅದು ಎಂಥ ಒಂದು ಸುಳ್ಳು ಹೇಳಲೇಬೇಕು, ಸುಳ್ಳು ಹೇಳಿದ್ರೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಸನ್ನಿವೇಶ ಬಂದ್ಬಿಡ್ತದೆ. ಆಹಾ, ಈಗ ತಾನೇ ಸತ್ಯ ಹೇಳಬೇಕು ಅಂತ ತೀರ್ಮಾನ ಮಾಡಿಕೊಂಡು ಸುಳ್ಳು ಹೇಳಬೇಕಂತ ಸನ್ನಿವೇಶ ಬಂದ್ಬಿಡ್ತಲ್ಲ, ಏನ್ ಮಾಡೋದು? ಏನ್ ಮಾಡೋದು ಕೇಳಿದ್ರೆ ಸತ್ಯ ಹೇಳೋದು ಆಗೋದಿಲ್ಲ ಮಾತ್ರ. ಇದು ಒಂದ್ಸಲ ಹೇಗೋ ತಪ್ಪಿಸ್ಕೊಂಡು ಬಿಡ್ತೇನೆ ಅಂತ ಅವನು ಸುಳ್ಳು ಹೇಳದೇ ಇದ್ರೆ ಆತ್ಮಶಕ್ತಿ, ಆತ್ಮಶಕ್ತಿ, ಆತ್ಮಶಕ್ತಿ ಅಂತ ಒಂದಿದೆ, ತನ್ನೊಳಗೆ ತಾನು ನಂಬಿಕೊಂಡಿರತಕ್ಕಂಥದ್ದು. ಯಾರಿಗೆ ತನ್ನ ಮೇಲೆ ತನಗೆ ನಂಬಿಕೆ, ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ಇರುತ್ತೋ, ಆತ ಎಂಥ ದುರ್ಭರವಾದಂತಹ ಪರಿಸ್ಥಿತಿ ಒದಗಿದರೂ ಕೂಡ ಆದರ್ಶದಿಂದ ಮಾತ್ರ ಕಿಂಚಿತ್ತು ಕೂಡ ಅವನು ಕದಲೋದಿಲ್ಲ. ಈ ಆತ್ಮಶಕ್ತಿಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರವೇ ಸಣ್ಣ ಪುಟ್ಟ ಸಂದರ್ಭದಲ್ಲಾದರೂ, ಸಜ್ಜನರ ಜೊತೆಯಲ್ಲಾದರೂ ಕೂಡ ಈ ಆದರ್ಶಗಳನ್ನು ಪಾಲಿಸುವಂತಹ ಒಂದು ಅಭ್ಯಾಸ ಮಾಡಿಕೊಳ್ಬೇಕು. ಎಷ್ಟೋ ಜನ ಸನ್ಯಾಸಿಗಳಿಗೆ ಸುಳ್ಳು ಹೇಳ್ತಾ ಇದ್ದಾರೆ, ನಮ್ಮ ಹತ್ರವೇ ಸುಳ್ಳು ಹೇಳ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಗೊತ್ತೇನೋ? ಅದನ್ನ ಆಲೋಚನೆ ಮಾಡಿದಾಗ ಇವನಿಗೇನು ಬರ್ಕತ್ತಿಲ್ಲ, ಬರ್ಕತ್ ಅಂತಂದ್ರೆ ಉದ್ಧಾರ ಅಂತ ಅರ್ಥ, ಹಿಂದಿನಲ್ಲಿ ಬರ್ಕತ್ ಅಂತ ಹೇಳಿದ್ರು, ಅವನಿಗೆ ಉದ್ಧಾರ ಇಲ್ಲ. ಯಾರು ದೇವ್ರನ್ನೇ ನಂಬಿಕೊಂಡಿದ್ದಾರೋ ಅವನಿಗೆ ಮೋಸ ಮಾಡಿದ್ರೆ ಈತ. ಮಾತು ಕೊಟ್ಟ ಅಂತಂದ್ರೆ ಅದಕ್ಕೆ ಸರಿಯಾಗಿ ನಡ್ಕೊಳ್ಳೇಬೇಕು. 4 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ರೆ ಸರಿಯಾಗಿ 4 ಗಂಟೆಗೆ ಬರಬೇಕು. ಈ ತರ ಸಮಯ ಮಹಾತ್ಮ ಗಾಂಧೀಜಿಯವರ ಗಡಿಯಾರವನ್ನ ಸೊಂಟಕ್ಕೆ ತೂಗು ಹಾಕೊಳ್ತಾ ಇದ್ರು. ಅವರು ತಮ್ಮ ಕುಟೀರದಿಂದ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂತಹ ಜಾಗಕ್ಕೆ ಎಷ್ಟು ಅವಧಿ ಬೇಕಾಗುತ್ತದೆ ಅಂತ ಅನ್ನೋದನ್ನು ನೋಡಿಕೊಂಡು ಮೊದಲೇನೇ ಸಮಯಕ್ಕೆ ಸರಿಯಾಗಿ ಅಲ್ಲಿ ಹೋಗ್ತಾ ಇದ್ರು. ಸಮಯ ನಷ್ಟ ಮಾಡಲೂಬಾರದು, ಆಮೇಲೆ ತಡವಾಗಿಯೂ ಹೋಗಬಾರದು, ಹಾಗೆ ಬೇಗನೂ ಹೋಗಬಾರದು. ಈ ರೀತಿಯಲ್ಲಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದಾಗೆ ಕಾಲೋ ರಕ್ಷತಿ ರಕ್ಷಿತ, ಯಾರು ಕಾಲವನ್ನು ರಕ್ಷಿಸ್ತಾರೋ ಅವರನ್ನ ಕಾಲ ಕೂಡ ರಕ್ಷಿಸ್ತದೆ ಅಂತನೋ ಮಾತನ್ನ ನಾವು ಇಲ್ಲಿ ತೆಗೆದುಕೊಳ್ಬಹುದು. ಇದು ಸತ್ಯ ಹೇಳೋದಕ್ಕೋಸ್ಕರ ಬಂತು. ನಮ್ಮ ನಿತ್ಯ ಜೀವನದಲ್ಲಿ ಸತ್ಯ ಪರಿಪಾಲನೆ ತಿಳಿತಕ್ಕಂಥದ್ದನ್ನ ನಾವು ರೂಢಿಸಿಕೊಳ್ಬೇಕು. ಇಚ್ಛಾ ಬಲ ಉಪಯೋಗಿಸ್ಕೊಂಡು ರೂಢಿಸಿಕೊಳ್ಬೇಕಾಗತ್ತೆ. ಕಷ್ಟ ಬರುತ್ತೆ, ಏಟು ಬೀಳುತ್ತೆ, ಅವಮಾನ ಆಗುತ್ತೆ, ಆದರೂ ಕೂಡ ಸತ್ಯ ಹೇಳ್ಬಿಡ್ಬೇಕು. ಶ್ರೀರಾಮಕೃಷ್ಣ ಜೀವನವನ್ನು ಓದಿ, ಯುಗಾವತಾರ ಶ್ರೀರಾಮಕೃಷ್ಣದಲ್ಲಿ ಆ ಸತ್ಯ ಹೇಳ್ತಕ್ಕಂತಹ ಮಾತನ್ನ ಎಲ್ಲೆಲ್ಲಿ ಹೇಗೆ ಹೇಗೆ ಪರಿಪಾಲಿಸಿದ್ದಾರೆ ಅಂತ ಅನ್ನೋದನ್ನ ನೀವು ನೋಡಬಹುದು. ಅದ್ಭುತವಾದ ರೀತಿಯಲ್ಲಿ ಅವರು ಸತ್ಯ ಪರಿಪಾಲನೆ ಮಾಡ್ತಾ ಇರ್ತಾರೆ. ಆ ಮಥುರಾನಾಥ ವಿಶ್ವಾಸನ ಮನೆಯಲ್ಲಿ 2 ಸಹೋದರಿಯರು, ಒಬ್ಬರು ದೊಡ್ಡ ಯಜಮಾನಿ, ಒಬ್ಬರು ಚಿಕ್ಕ ಯಜಮಾನಿ ಅಂತ ಅವರಿಗೆ ಹೆಸರು. ಅವರಿಗೆ ಪಾಲಾಯಿತು. ದೊಡ್ಡ ಯಜಮಾನಿ ಅವಳ ಪಾಲಿಗೆ ಒಂದು ಕೆರೆ ಬಂದಿದೆ. ಆ ಕೆರೆಯ ದಂಡೆಯ ಮೇಲೆ ಒಳ್ಳೆಯ ಸೊಪ್ಪು ಬೆಳೆದಿತ್ತು. ಕಿರಿಯ ಯಜಮಾನಿ ಆ ದಾರಿಯಾಗಿ ಬಂದವಳು, ಸೊಪ್ಪು ಬಹಳ ಹುಲಸಾಗಿ ಬೆಳೆದಿದೆಯಲ್ಲ, ಇವತ್ತಿನ ಪಲ್ಯಕ್ಕೆ ಇದನ್ನೇ ತೆಗೆದು ಕಿತ್ಕೊಂಡು ಹೋಗೋಣ ಅಂತ ಒಂದಷ್ಟು ಕಿತ್ಕೊಂಡು ಹೊರಟಳು. ಅದನ್ನು ಶ್ರೀರಾಮಕೃಷ್ಣ ನೋಡಿದ್ರು. ನೋಡಿಬಿಟ್ಟು ಅವರಿಗೆ ಆಶ್ಚರ್ಯ ಆಗೋಯ್ತು, ಪಾಲಾಗಿದೆ ಇದು, ಅಕ್ಕಂದು ಈ ತಂಗಿ ಹೇಳದೆ ಕೇಳದೆ ತಗೊಂಡು ಹೋಗ್ತಾ ಇದ್ದಾಳ, ಕದೀತಾ ಇದ್ದಾಳಲ್ಲ ಅಂತಂದ್ಬಿಟ್ಟಿದ್ದೆ. ಆ ಅಕ್ಕನ ಹತ್ರ ಹೋಗಿ ಹೇಳ್ತಾರೆ, ನೋಡು ಅವಳು ನಿನ್ನ ಭೂಮಿಯ ಸೊಪ್ಪನ್ನ ತಗೊಂಡು ಹೋಗಿ. ಅಕ್ಕನಿಗೆ ಆಶ್ಚರ್ಯ, ಕದ್ಲು ಅಂತಲ್ಲ ನನ್ನ ತಂಗಿ, ಕದ್ಲು ಅಂತಲ್ಲ, ಅರೆ ಸೊಪ್ಪು ಯಾರು ಕಿತ್ಕೊಂಡು ಹೋದ್ರೆ ಏನಂತೆ, ಅಗ್ಗವಾಗಿ ಬೆಳೆದಂತಹದ್ದು ಅದು ಕೂಡ ನನ್ನ ತಂಗಿ, ಸ್ವತಃ ತಂಗಿ, ಸ್ವಂತ ತಂಗಿ ಏನಂತೆ ಅಂತ. ಆದ್ರೂ ಕೂಡ ಇವರು ಕದ್ಕೊಂಡೋದದ್ದನ್ನ ಒಂದು ಬಗೆಯ ಆರೋಪಣೆ ರೀತಿಯಲ್ಲಿ ಹೇಳ್ತಾ ಇದ್ದಾರಲ್ಲ ಅಂತ ಆಶ್ಚರ್ಯವಾಗಿ, ಹಾಗೆ ಇದ್ರೆ ಅಷ್ಟೊತ್ತಿಗೆ ಸರಿಯಾಗಿ ಆ ಚಿಕ್ಕ ತಂಗಿ ಕೂಡ, ಕಿರಿಯ ಯಜಮಾನಿ ಕೂಡ ಬಂದ್ಲು ಆ ದಾರಿಯಾಗಿ. ಏನು ಏನು ಮಾತನಾಡ್ತಾ ಇದ್ದೀರಿ? ಆಗ ಹಿರಿಯ ಯಜಮಾನಿ ಹೇಳ್ತಾರೆ, ಇವ್ರು ಹೇಳ್ತಾ ಇದ್ದಾರೆ, ನೀನು ನಮ್ಮ ಭೂಮಿಗೆ ಸೇರಿದಂತಹ ಸೊಪ್ಪನ್ನ ಕದ್ದಿಯಂತೆ. ಹೌದಾ? ಹೇಳ್ತಾ ಇದ್ದಾರೆ ನಮ್ಮ ತಂದೆಯವರು. ಆಗ ಅವಳಿಗೆ ಅರ್ಥ ಆಯ್ತು, ಏನು ಇದು ಬಹಳ ತಮಾಷೆ ಸನ್ನಿವೇಶ ಅಂತ. ಕಿಲಕಿಲ ಅಂತ ನಕ್ಕು, ಹೌದು ಅಪ್ಪ ನಾನೇನೋ ತಕೊಂಡೆ, ಹೌದು ನೀವ್ ಹತ್ರ ಹೇಳ್ಕೊಡೋಣವೆ. ಅಂತ ಅನ್ನೋದ್ರೊಳಗೇನೇ ಇಬ್ಬರ ಕಣ್ಣುಗಳಲ್ಲೂ ಕೂಡ ಪರಸ್ಪರ ಸಂಭಾಷಣೆ ನಡೆದಾಯ್ತು. ಅದೇನೋ ಒಂದು ಕೀಟ್ಲೆ ಸನ್ನಿವೇಶ ಅಂತ ತಿಳ್ಕೊಂಡು ಇಬ್ರು ಕಿಲಕಿಲ ಅಂತ ನಕ್ಕೊಂಡು ಆ ನಕ್ಕದನ್ನ ನೋಡಿ ಶ್ರೀರಾಮಕೃಷ್ಣ ತಿಳ್ಕೊಳ್ತಾರೆ, ಓಹೋ ಇವರು ಇದನ್ನ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ ಅಂತ. ಇದೊಂದು ಗಂಭೀರವಾದಂತ ವಿಷಯ ಅಂತ ತಗೊಳ್ಳಿ. ಆಗ ಅವ್ರು ಹೇಳ್ತಾರೆ, ಏನೋಪ್ಪ ನನಗೆ ಗೊತ್ತಿರೋದೇನಪ್ಪ ಅಂತಂದ್ರೆ, ಒಬ್ಬರಿಗೆ ಸೇರಿದ್ದಲ್ಲಿ ಇನ್ನೊಬ್ರು ತಗೊಳ್ಳೋದು ತಪ್ಪು, ಗೊತ್ತಿಲ್ಲದೆ ತಗೊಳ್ಳೋದು ತಪ್ಪು ಅಂತ. ಇದು ನಿಮ್ ನಿಮ್ ವ್ಯವಹಾರ ಇನ್ ಏನಿದೆಯೋ ನಮ್ಗೇನ್ ಗೊತ್ತು ಅಂತ ಹೊರಟೋಗ್ಬಿಟ್ರಂತೆ ರೋಮಿಗೆ. ಒಂದ್ಸಲ ಅವರಿಗೆ ಒಂದು ತೋಟದಿಂದ, ಅವರ ಭಕ್ತರ ತೋಟದಿಂದ ನಿಂಬೆಹಣ್ಣು ತಂದುಕೊಳ್ಳಾಗ್ತಾ ಇತ್ತು ಅವರ ಉಪಯೋಗಕ್ಕೆ. ಯಾವತ್ತೋ ಒಂದು ದಿವಸ ನಿಂಬೆಹಣ್ಣು ತಂದುಕೊಟ್ಟರೆ ಅದು ತಿನ್ನೋದಕ್ಕೆ ಸಾಧ್ಯವಾಗಲಿಲ್ಲ ಅವ್ರ ಕೈನಲ್ಲಿ. ತಕ್ಷಣ ಹೇಳಿದ್ರಂತೆ, ಹೋಗಿ ನೋಡ್ಕೊಂಡು ಬಾ ಮೊದಲು, ಆ ತೋಟ ಇನ್ನೊಬ್ರಿಗೇನೋ ಬದಲಾಗಿರ್ಬೇಕು ಅಂತ ಕಾಣುತ್ತೆ, ಮಾರಿರ್ಬೇಕು ಅಂತ ಕಾಣುತ್ತೆ. ಆತ ಹೋಗಿ ವಿಚಾರಿಸಿ ನೋಡಿದಾಗ ಆ ತೋಟ ಈ ಭಕ್ತಂದಲ್ಲ, ಈಗ ಇನ್ನೊಬ್ರಿಗೆ ಮಾರಿ ಆಗಿತ್ತು, ಅದ್ರ ಸ್ವಾಧೀನ ಇನ್ನೊಬ್ರಿಗೆ ಹೋಗಿತ್ತು. ಇನ್ನೊಬ್ರಿಗೆ ಹೋದದ್ದನ್ನು ಕೂಡ ಇವನು ಅಭ್ಯಾಸ ಬಲದಿಂದ ಪ್ರತಿದಿನ ತರುವಂತೆ ತಂದಿದ್ದಾನೆ. ಕದ್ದಾಗಾಯ್ತಲ್ಲ ಅದು, ಇಷ್ಟರ ಮಟ್ಟಿನೂ ಸೂಕ್ಷ್ಮ. ಅಲ್ಲಿ ಮಾರಿದ್ದು ಯಾರಿಗೂ ಗೊತ್ತಿಲ್ಲ, ಶ್ರೀರಾಮಕೃಷ್ಣ ಕೂಡ ಕೇಳಿಲ್ಲ, ಅದು ತಿನ್ನೋಕ್ಕಾಗ್ತಾ ಇಲ್ಲ. ಅದು ಸತ್ಯ ಪರಿಪಾಲನೆ, ಅಸ್ತೇಯ ಪರಿಪಾಲನೆ ಇತ್ಯಾದಿ ಗುಣಗಳನ್ನೆಲ್ಲ ನಾವು ಪರಿಪಾಲನೆ ಮಾಡಿದಾಗ ನಮ್ಮ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಶುದ್ಧವಾಗುತ್ತದೆ ಅಂತ ಹೇಳ್ತಕ್ಕಂಥದ್ದೆಲ್ಲ ಈ ಮಾತಿನ ಮೂಲಕ ಗೊತ್ತಾಗುತ್ತದೆ. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣ ಹೇಳ್ತಾರೆ, ಸತ್ಯವಚನವೇ ಕಲಿಯುಗದಲ್ಲಿ ತಪಸ್ಸು ಅಂತ ಹೇಳಿದಾಗ ಪ್ರಾಣಕೃಷ್ಣ ಹೇಳ್ತಾನೆ, ಹೌದು ನಿಜ, ಮಹಾನಿರ್ವಾಣ ತಂತ್ರದಲ್ಲಿ ಹೇಳಿದೆ, ಹೇ ಮಹೇಶಿ ಈ ಕೌಲಧರ್ಮದಲ್ಲಿ ಸತ್ಯವಾದಿಯಾಗಿಯೂ ಜಿತೇಂದ್ರಿಯನಾಗಿಯೂ ಪರೋಪಕಾರ ನಿರತನಾಗಿಯೂ ನಿರ್ವಿಕಾರನಾಗಿಯೂ ಸದಾಶಿವನಾಗಿಯೂ ಇರಬೇಕು ಅಂತನ್ನೋದಾಗಿ ನಿಯಮ ಇದೆ ಅಂತ. ಅದೊಂದು ಶಾಸ್ತ್ರ ಗ್ರಂಥ, ಮಹಾನಿರ್ವಾಣ ತಂತ್ರ ಅಂತ, ಶಾಸ್ತ್ರ ತಂತ್ರ. ಅದು ಎಲ್ಲ ಶಾಸ್ತ್ರಗಳು ಕೂಡ ಹೇಳ್ತಕ್ಕಂಥದ್ದು ಒಂದೇ ಮಾತು, ಸತ್ಯ ಹೇಳಬೇಕು, ಪರೋಪಕಾರ ಮಾಡಬೇಕು, ಜಿತೇಂದ್ರಿಯನಾಗಿರಬೇಕು ಇತ್ಯಾದಿ. ಶ್ರೀರಾಮಕೃಷ್ಣ ಹೇಳ್ತಾರಾಗ, ಪ್ರಾಣಕೃಷ್ಣ ಶಾಸ್ತ್ರವಾಕ್ಯವನ್ನು ಉದಾಹರಿಸಿ ಹೇಳ್ತಾ ಇದ್ದಾನೆ. ಅದಕ್ಕೆ ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ದಾರೆ, ಒಳ್ಳೇದು ಒಳ್ಳೇದು, ಆದರೆ ಈ ಭಾವನೆಗಳೆಲ್ಲ ರಕ್ತಗತ ಆಗುವ ಹಾಗೆ ಮಾಡಿಕೊಳ್ಬೇಕು. ಇದು ಬಹಳ ಮುಖ್ಯವಾದಂತಹ ಮಾತು, ಎಲ್ರಿಗೂ ಗೊತ್ತಿರುವಂತಹ ಮಾತೆ. ಸದ್ವಿಚಾರಗಳನ್ನ ರಕ್ತಗತ ಮಾಡಿಕೊಳ್ಬೇಕು ಅಂತ ಹೇಳುವಂತ ಮಾತಿದೆಯಲ್ಲ, ಎಲ್ರಿಗೂ ಗೊತ್ತಿರುವಂತಹ ಮಾತೆ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣರು ಅದನ್ನು ಒತ್ತಿ ಹೇಳಿದಂತಹದ್ದು ಬಹಳ ಮುಖ್ಯವಾದಂತಹದ್ದು. ಪ್ರಾಣಕೃಷ್ಣ ಶಾಸ್ತ್ರವಾಕ್ಯವನ್ನೇ ಉದಾಹರಿಸಿ ಹೇಳಿಬಿಟ್ಟ. ಎಂತೆಂತ ಪಂಡಿತರೆಲ್ಲ ಇದ್ದಾರೆ ಗೊತ್ತೇನು, ಆ ಪಂಡಿತರುಗಳು ಎಂತೆಂತ ಅದ್ಭುತವಾದ ವಿಚಾರಗಳನ್ನೆಲ್ಲ ಹೇಳಬಲ್ಲರು ಗೊತ್ತೇನು, ಹೇಳಬಲ್ಲರು ಅಷ್ಟೇ. ಇದು ಶ್ರೀರಾಮಕೃಷ್ಣ ಗೊತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಒಳ್ಳೆಯದೇ, ಆದರೆ ಈ ಭಾವನೆಗಳೆಲ್ಲ ರಕ್ತಗತ ಆಗುವ ಹಾಗೆ ಮಾಡಿಕೊಳ್ಳಬೇಕು. ರಕ್ತದಲ್ಲೂ ಕೂಡ ಆ ಅಜಿತೇಂದ್ರಿಯತ್ವ, ಸತ್ಯಶೀಲತೆ, ಪರೋಪಕಾರ ಬುದ್ಧಿ, ನಿರ್ವಿಕಾರತೆ, ದಯಾಗುಣ ಇತ್ಯಾದಿ ದೈವಿ ಗುಣಗಳೆಲ್ಲ ರಕ್ತದಲ್ಲೂ ಕೂಡ ಕಾಣಿಸ್ಬೇಕು. ಶ್ರೀರಾಮಕೃಷ್ಣ ಒಂದು ಉದಾಹರಣೆ ಕೊಡ್ತಾರಲ್ಲ, ಗಿಳಿಗೆ ರಾಮ ರಾಮ ರಾಮ ಅಂತನ್ನೋದನ್ನ ಹೇಳಿಕೊಡ್ಲಾಗತ್ತೆ, ಅದು ಕೂಡ ಕಲ್ತ್ಕೊಳ್ತದೆ. ಮನೆಗೆ ಬಂದವರಿಗೆಲ್ಲ ಹೇಳ್ತದೆ ರಾಮ ರಾಮ ರಾಮ ಅಂತ. ಏನಪ್ಪ ಗಿಳಿ ರಾಮ ರಾಮ ರಾಮ ರಾಮ? ಶ್ರೀರಾಮಕೃಷ್ಣ ಹೇಳ್ತಾರೆ ಆ ಗಿಣಿಯನ್ನು ಏನಾದ್ರೂ ಒಂದು ಬೆಕ್ಕು ಬಂದು ಹಿಡೀತು ಅಂತ ಹೇಳಿದ್ರೆ ಕ್ಯಾ ಕ್ಯಾ ಅಂತ ಹೇಳ್ತದೆ. ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಾವು ಆ ಗಿಣಿಯೇನಾದರೂ ರಾಮ ರಾಮ ಅಂತ ಹೇಳಿದ್ರೆ ಆ ರಾಮ ಅಂತ ಹೇಳ್ತಕ್ಕಂಥದ್ದು ರಕ್ತಗತವಾಗಿತ್ತು ಅಂತ ಅರ್ಥ. ಇದೀಗ ಕಂಠಗತ ಮಾತ್ರ ಆಗಿತ್ತು. ಯಾವಾಗ ಆ ಕಂಠವನ್ನು ಬೆಕ್ಕು ಬಂದು ಹಿಡೀತೋ ಕ್ಯಾ ಕ್ಯಾ ಅಂತ ಅಷ್ಟೇ. ನಿಜವಾದ ಸ್ವಭಾವ ಅಂತ ಹೇಳ್ತಕ್ಕಂಥದ್ದೇ ಹೊರಗೆ ಬಂತು. ಆ ಮೋಸ ಕಪಟ ಅಂತ ಹೇಳ್ತಕ್ಕಂಥದ್ದೇ ಹೊರಗೆ ಬಂದ್ಬಿಡುತ್ತೆ. ಆದ್ರಿಂದ ಎಷ್ಟೋ ಜನ ಬುದ್ಧಿವಂತರೆಲ್ಲ ಇದ್ದಾರೆ, ಸಾಧುಗಳು ಸಿಕ್ಕಿದ್ರೂ ಸಾಕು, ದೊಡ್ಡ ದೊಡ್ಡ ವಿಚಾರಗಳನ್ನೆಲ್ಲ ಅವ್ರು ಕಲ್ತ್ಕೊಂಡು ಬಂದದ್ದೇನೇ ನಿಜವೋ ಅದನ್ನೆಲ್ಲ ಹೇಳ್ಬಿಡ್ತಾರೆ. ಈ ಸಾಧುಗಳು ಏನಪ್ಪ ನಮಗಿಂತಲೂ ಚೆನ್ನಾಗಿ ಕಲ್ತ್ಕೊಂಡು ಬಂದು ಹೇಳ್ತಾ ಇದ್ದಾರಲ್ಲ ಅಂತ ಬೆರಗಾಗಿ ನೋಡ್ತಾ ಇದ್ರೆ ಹೊರಗಡೆ ಹೋದ್ರೆ ಯಥಾ ಪ್ರಕಾರ. ಅದಕ್ಕೋಸ್ಕರ ಎಷ್ಟೋ ಜನ ಪರಸ್ಪರರನ್ನ ದೂರ್ಕೊಳ್ಳೋದುಂಟು ಇಲ್ಲಿ. ಏನು ಆಶ್ರಮಕ್ಕೆ ಹೋಗಿ ಏನು ದೊಡ್ಡ ದೊಡ್ಡದಾಗಿ ಭಜನೆ ಮಾಡಿದ್ದು ಮಾಡಿದ್ದೆ, ಇಲ್ಲಿ ಹೊರಗಡೆ ನೋಡಿದ್ರೆ ನಿನ್ನ ಸ್ವಭಾವ ಈ ತರಹ ಅಂತೆಲ್ಲ ಬಯ್ಯೋದಿದೆ. ಹೊರಗಡೆ ಸ್ವಭಾವ, ಇಲ್ಲಿ ಆಶ್ರಮದಲ್ಲಿ ವಿಶೇಷ ಭಾವ. ಆ ಭಾವ ವಿಶೇಷ ಭಾವ ಅಂತ ಹೇಳ್ತಕ್ಕಂಥದ್ದು ರಕ್ತದಲ್ಲಿ ಸೇರ್ಕೊಂಡಾಗ ಮಾತ್ರವೇ ಈ ಒಂದು ಸ್ಥೈ ಗುಣ ಅಂತ ಹೇಳ್ತಕ್ಕಂಥದ್ದು ಕೂಡ ಸ್ವಭಾವ ಆಗಿಬಿಡ್ತದೆ. ಸ್ವಭಾವವಾಗಬೇಕು, ಅದನ್ನು ಶ್ರೀರಾಮಕೃಷ್ಣ ರಕ್ತಗತ ಆಗುವ ಹಾಗೆ ಮಾಡಿಕೊಳ್ಬೇಕು ಅಂತ. ಈಗ ಶ್ರೀರಾಮಕೃಷ್ಣರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ ಅಂತ ಮಾಸ್ಟರ್ ಮಾಷೆಯ ಬರಿತಾ ಇದ್ದಾನೆ. ಭಾವಾವಿಷ್ಟರಾಗಿ ರಾಖಾಲನ ಕಡೆ ನೋಡ್ತಾ ಇದ್ದಾರೆ. ರಾಖಾಲ ಅಂತಂದ್ರೆ ಶ್ರೀರಾಮಕೃಷ್ಣರ ನರೇಂದ್ರನೋಪಾದಿಯಲ್ಲಿದ್ದಂತಹ ಇನ್ನೊಬ್ಬ ಬಾಲಕ ಶಿಷ್ಯ. ಕೇವಲ 16-17 ವರ್ಷದ ತರುಣ, ಅವನನ್ನು ನೋಡ್ತಾ ಇದ್ದಾರಂತೆ ಶ್ರೀರಾಮಕೃಷ್ಣ. ಹಾಗೆಯೇ ಆತನನ್ನು ನೋಡ್ತಾ ನೋಡ್ತಾ ಇದ್ದಂತೆ ವಾತ್ಸಲ್ಯ ಭಾವದಿಂದ ತುಂಬಿ ತುಳುಕಾಡಲಾರಂಭಿಸಿದರು ಅಂತ ಬರೀತಾನೆ ಮಾಸ್ಟರ್ ಮಾಷಿಯ. ರಾಖಾಲನನ್ನು ನೋಡ್ತಾ ನೋಡ್ತಾ ಇದ್ದಂತೆ ಶ್ರೀರಾಮಕೃಷ್ಣರ ಇಡೀ ವ್ಯಕ್ತಿತ್ವದಲ್ಲಿ ವಾತ್ಸಲ್ಯ ಭಾವ ಅಂತ ಹೇಳ್ತಕ್ಕಂಥ ಅದು ತಾನೇ ತಾನಾಗಿ ತುಂಬಿ ತುಳುಕಾಡಲಾರಂಭಿಸಿದಂತೆ ಅಂಗಾಂಗಗಳೆಲ್ಲ ಪುಲಕಿತಗೊಳ್ಳಲಾರಂಭಿಸಿದವು. ಕಣ್ಣು ಬಿಟ್ಟು ನೋಡುವಷ್ಟರಲ್ಲೇ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಭಕ್ತರೆಲ್ಲರೂ ಆಶ್ಚರ್ಯಚಕಿತರಾಗಿಯೋ ನಿಶ್ಶಬ್ದರಾಗಿಯೋ ಕುಳಿತು ಪರಮಾಂಸರನ್ನು ದೃಷ್ಟಿಸಿ ನೋಡ್ತಾ ಇದ್ದಾರೆ. ಕಿಂಚಿತ್ ಪ್ರಕೃತಿಸ್ಥರಾಗಿ ಪರಮಾಂಸರು ಹೇಳ್ತಿದ್ದಾರೆ, ರಾಖಾಲನನ್ನು ನೋಡಿ ನನಗ್ಯಾಕೆ ಉದ್ದೀಪನ ಆಗಿಬಿಡ್ತು. ಭಗವಂತನ ಕಡೆಗೆ ಮುಂದುವರಿದಂತೆಲ್ಲ ಆತನ ಐಶ್ವರ್ಯ ವೈಭವ ಕಡಿಮೆ ಕಡಿಮೆಯದಾಗಿ ಕಾಣಬರಲಾರಂಭಿಸುತ್ತದೆ. ಸಾಧಕನಿಗೆ ಮೊತ್ತ ಮೊದಲು ದೊರೆಯುತ್ತದೆ 10 ಭುಜಗಳುಳ್ಳ ಭಗವತಿಯ ದರ್ಶನ. ಆ ಮೂರ್ತಿಯಲ್ಲಿ ಐಶ್ವರ್ಯ ಬಹಳವಾಗಿ ವ್ಯಕ್ತವಾಗಿರುತ್ತದೆ. ಅನಂತರ 2 ಭುಜಗಳುಳ್ಳ ದೈವಿಯ ದರ್ಶನ. ಆ ಮೂರ್ತಿಗೆ ವಿವಿಧ ಅಸ್ತ್ರಶಸ್ತ್ರಾಸ್ತ್ರಗಳನ್ನು ಹಿಡಿದಿರುವ 10 ಕೈಗಳಿರೋದಿಲ್ಲ. ಬಳಿಕ ಗೋಪಾಲ ಮೂರ್ತಿಯ ದರ್ಶನ ದೊರೆಯುತ್ತದೆ. ಅದರಲ್ಲಿ ಯಾವ ಐಶ್ವರ್ಯವೂ ಇರುವುದಿಲ್ಲ, ಅದು ಕೇವಲ ಹಾಲು ಹಸುಳೆಯ ಮೂರ್ತಿ. ಇವುಗಳಿಂದ ಆಚೆಗೂ ಕೆಲವು ದರ್ಶನಗಳಾಗುತ್ತವೆ. ಬಳಿಕ ಸಾಧಕನಿಗೆ ಕೇವಲ ಜ್ಯೋತಿಯ ದರ್ಶನ ಆಗುತ್ತದೆ. ರಾಖಾಲನನ್ನ ಕಂಡು ಸಮಾಧಿಗೇರಿದಂತಹ ಶ್ರೀರಾಮಕೃಷ್ಣ ಸಮಾಧಿಯಿಂದ ಇದು ಆಡಿದಂತಹ ಮಾತು ಯಾವುದು? ದೇವಿಯ ದರ್ಶನ, ದಶಭುಜಧಾರಿಣಿಯಾದಂತಹ ದೇವಿಯ ದರ್ಶನ, ದ್ವಿಬಾಹುಧಾರಿಣಿಯಾದಂತಹ ದೇವಿಯ ದರ್ಶನ, ಆಮೇಲೆ ಗೋಪಾಲ ಮೂರ್ತಿಯ ದರ್ಶನ, ಆಮೇಲೆ ಇನ್ನೂ ಕೆಲವು ದರ್ಶನ, ಬಳಿಕ ಬರೀ ಜ್ಯೋತಿ ಜ್ಯೋತಿ ಜ್ಯೋತಿ ಎಲ್ಲೆಲ್ಲೂ ಜ್ಯೋತಿ ದರ್ಶನ. ಈ ಮಾತನ್ನ ಹೇಳ್ತಾ ಇದ್ದಾರೆ. ಇದೊಂದು ಆಧ್ಯಾತ್ಮಿಕ ರಹಸ್ಯವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ರಾಖಾಲನನ್ನು ಕಂಡು ಭಾವಾವಿಷ್ಟರಾಗಿ ಸಮಾಧಿ ಸ್ಥಿತಿಗೇರಿದಂತಹದ್ದು ಬಹಳ ಒಂದು ಅದ್ಭುತವಾದಂತಹ ವಿಷಯ. ಶ್ರೀರಾಮಕೃಷ್ಣಗೆ ಏನಾದರೂ ಒಂದು ಸಣ್ಣ ಸೂಚನೆ ಸಿಕ್ಕಿದ್ರೆ ಸಾಕು, ಅದರ ಆಧಾರದ ಮೇಲೆ ಸಮಾಧಿಗೇರ್ತಾ ಇದ್ರು ಅವರು. ಇದನ್ನು ನಾವು ಬಹಳಷ್ಟು ಈ ಹಿಂದೆಯೇ ನೋಡಿದ್ದೇವೆ. ನರೇಂದ್ರನನ್ನು ನೋಡಿದಾಗಲೂ ಕೂಡ ಅವರಿಗೆ ಸಮಾಧಿ ಅಂತ ಹೇಳ್ತಕ್ಕಂಥದ್ದು ಉಂಟಾಗ್ತಾ ಇತ್ತು. ಭಗವನ್ನಾಮ ಸಂಕೀರ್ತನೆ ಅಂತ ಹೇಳ್ತಕ್ಕಂತಹದ್ದು ಬಹಳ ಸ್ಫೂರ್ತಿದಾಯಕವಾಗಿ ನಡೀತಾ ಇತ್ತು ಅಂತ ಹೇಳಿದ್ರೆ ಅವರಿಗೆ ಸಮಾಧಿ ಅಂತ ಹೇಳತಕ್ಕಂಥದ್ದು ಪ್ರಾಪ್ತವಾಗ್ತಾ ಇತ್ತು. ಇಲ್ಲಿ ರಾಖಾಲನನ್ನು ಕಂಡಾಗ ಅವರಿಗೆ ಸಮಾಧಿ ಸ್ಥಿತಿ ಬಂದಿದ್ದ ಕಾರಣ ಏನು? ಆ ರಾಖಾಲ ಯಾರು? ಹಾಲು ಹಸುಳೆ. ಹೇಗೆ ಗೋಪಾಲಮೂರ್ತಿ ಹಾಲು ಹಸುಳೆಯೋ ಅದೇ ರೀತಿಯಲ್ಲಿ ಈ ರಾಖಾಲ ಕೂಡ. ಈ ರಾಖಾಲ ಯಾರು? ಶ್ರೀಕೃಷ್ಣನ ಶಾಶ್ವತ ಸಂಗಾತಿ, ನಿತ್ಯ ಸಂಗಾತಿ, ಇಟರ್ನಲ್ ಕಂಪ್ಯಾನಿಯನ್, ನಿತ್ಯ ಸಂಗಾತಿ. ಅಂದು ಗೋ ಅಂದು ಬೃಂದಾವನದಲ್ಲಿ ಗೊಲ್ಲರ ನಡುವೆ ರಾಖಾಲ ಇದ್ದ, ಶ್ರೀಕೃಷ್ಣನೊಂದಿಗೆ ಆಟ ಆಡಿಕೊಂಡಿದ್ದ. ಶ್ರೀಕೃಷ್ಣನನ್ನು ಬಿಟ್ಟು ಕ್ಷಣಕಾಲವೂ ಇರದೇ ಇರತಕ್ಕಂಥವನವನು. ಇಲ್ಲಿ ರಾಮಕೃಷ್ಣ ಅಂತ ಅನ್ನುವ ಶ್ರೀಕೃಷ್ಣನ ಬಳಿಗೆ ಆತ ಬಂದಿದ್ದಾನೆ. ಶ್ರೀರಾಮಕೃಷ್ಣ ಲೀಲಾ ಕಾರ್ಯಕ್ಕೆ ನೆರವಾಗುವುದಕ್ಕಾಗಿ ಬಂದಂತಹ ರಾಖಾಲ ಆತ. ಪರಮ ಪರಿಶುದ್ಧ ಹೃದಯದ ರಾಖಾಲ ಆತ. ಪರಿಶುದ್ಧ ಹೃದಯದ ವ್ಯಕ್ತಿಯ ಬಳಿಗೆ ನೀವು ಹೋಗಿ ಮಾತನಾಡಬೇಕು. ಪುಟ್ಟ ಹಸುಳೆ, ಒಂದು ಎರಡು ವರ್ಷದ ಮಗು, ಅದು ಎಷ್ಟು ನಿಷ್ಕಲ್ಮಷ ಭಾವದಿಂದ ಇರ್ತದೆ. ಅದನ್ನು ಕಂಡಾಗ ಅಪ್ಪಿಕೊಳ್ಳೋಣ ಅಂತ ಮನಸ್ಸಾಗ್ಬಿಡ್ತದೆ. ಎತ್ತಿಕೊಳ್ಳೋಣ, ಅಪ್ಪಿಕೊಳ್ಳೋಣ, ಏನಾದ್ರು ತಿಂಡಿ ಕೊಡೋಣ ಅಂತ ಮನಸ್ಸಾಗೋದಿಲ್ವೇ? ಯಾತಕ್ಕೆ? ಅದರ ನಿಷ್ಕಲ್ಮಷ ಭಾವ ಅಂತ ಹೇಳ್ತಕ್ಕಂಥ ಅದು ನಮ್ಮನ್ನು ಆಕರ್ಷಿಸುತ್ತದೆ. ಅದು ಸಹಜವೇ. ಆದರೆ ಯಾರು ಶುದ್ಧವಾದ ಜೀವನವನ್ನು ನಡೆಸಿ ತಮ್ಮ ವ್ಯಕ್ತಿತ್ವದಲ್ಲಿ ಒಂದು ಬಗೆಯ ನಿಷ್ಕಲ್ಮಷವಾದಂಥ ವಾತಾವರಣವನ್ನು ಉಂಟು ಮಾಡಿಕೊಂಡಿದ್ದಾರೋ, ನಿಷ್ಕಲ್ಮಷವಾದಂತಹ ಒಂದು ಶುದ್ಧ ಸ್ಪಂದನವನ್ನು ಉಂಟು ಮಾಡಿಕೊಂಡಿದ್ದಾರೋ, ಅವರ ಬಳಿಯಲ್ಲಿ ಹೋದಾಗ ಏನೋ ಒಂದು ಬಗೆಯ ಶಾಂತಿ ಹೇಳದೆ ಕೇಳದೆ ಬಂದ್ಬಿಟ್ಟಿರ್ತದೆ. ನಮಗೆ ಶಾಂತಿ ಮಾತ್ರ ಬರುತ್ತದೆ, ಶ್ರೀರಾಮಕೃಷ್ಣಗೆ ಸಮಾಧಿಯೇ ಉಂಟಾಗುತ್ತದೆ. ಆ ರಾಖಾಲನ ಒಂದು ರಾಖಾಲನನ್ನು ನೋಡ್ತಾ ನೋಡ್ತಾ ಶ್ರೀರಾಮಕೃಷ್ಣಲ್ಲಿ ವಾತ್ಸಲ್ಯ ಅಂತ ಇರತಕ್ಕಂತ ಅದು ಉದಿಸ್ತಂತ ವಾತ್ಸಲ್ಯ. ರಾಖಾಲನನ್ನ ಪುತ್ರ ಭಾವದಿಂದ ನೋಡ್ತಾ ಇದ್ರು. ಮಾನಸ ಪುತ್ರ ಅಂತಲೇ ಕರೆಯಲಾಗಿದೆ ರಾಖಾಲನನ್ನ. ಬ್ರಹ್ಮಾನುಭವಿ ಬ್ರಹ್ಮಾನುಭವಿ ಅಂತ ಒಂದು ಪುಟ್ಟ ಪುಸ್ತಕ ಇದೆ, ಅದನ್ನೆಲ್ಲ ಓದಬೇಕು. ತುಂಬಾ ಸ್ವಾರಸ್ಯಕರವಾದಂತಹ ಪುಸ್ತಕ, ಅತ್ಯಂತ ಕಡಿಮೆ ಬೆಲೆ ಇಟ್ಟಿದೆ. ಅದನ್ನು ಓದೋದ್ರಿಂದ ಮನಸ್ಸಿಗೆ ಅತೀವವಾದಂತಹ ಆನಂದ ಉಂಟಾಗುತ್ತೆ, ನಿಷ್ಕಲ್ಮಶವಾದಂತಹ ಭಾವ ಅಂತ ಇರತಕ್ಕಂತಹ ಅದು ಜಾಗೃತವಾಗುತ್ತೆ. ಅಂತಹ ಸ್ವಾಮಿ ಬ್ರಹ್ಮಾನಂದರು ಅಂತ ಅವರು, ಅವರೇ ರಾಖಾಲ. ಮಾನಸ ಪುತ್ರ, ಶ್ರೀರಾಮಕೃಷ್ಣ ಮಾನಸ ಪುತ್ರ, ಆಧ್ಯಾತ್ಮಿಕ ಪುತ್ರ. ಆ ಪುತ್ರತ್ವ ಭಾವದಿಂದಲೇ ಕಾಣ್ತಾ ಇದ್ರು. ಅದೇ ರಾಖಾಲನು ಕೂಡ ರಾಮಕೃಷ್ಣರನ್ನ ತಮ್ಮ ಸ್ವಂತ ತಂದೆ ಸ್ವಂತ ತಾಯಿ ಅಂತನ್ನುವ ಭಾವದಿಂದಲೇ ನಡ್ಕೊಳ್ತಾ ಇದ್ರು. ಎಷ್ಟೋ ಸತಿ ಅವರು ಭುಜದ ಮೇಲೆ ಕೂಡ ಮಕ್ಕಳು ಕುಣಿದಾಡುವಂತೆ ಕುಣಿದಾಡ್ತಾ ಇದ್ರು. ರಾಖಾಲ ಕುಣಿದಾಡ್ತಾ ಇದ್ದ. ಒಂದ್ಸಲ ರಾಖಾಲಿಗೆ ಹಸುವೆ ಆಯ್ತು. ಅವನು ಶ್ರೀರಾಮಕೃಷ್ಣ ಬಳಿ ತಾಯಿಯನ್ನು ಕೇಳುವಂತೆ ಕೇಳ್ತಾನೆ, ಹಸುವೆ ಆಗ್ತಾ ಇದೆ ಅಂತ. ತಕ್ಷಣ ಶ್ರೀರಾಮಕೃಷ್ಣ ಗಂಗಾ ತೀರಕ್ಕೆ ಓಡಿ ಆ ಕಡೆ ಇರತಕ್ಕಂತಹ ಗೌರಿ ಮಾ ಗೌರಿ ಅಂತ ಹೇಳ್ತಕ್ಕಂತಹ ಒಬ್ಬ ಭಕ್ತಿಯನ್ನು ಕರೀತಾರೆ. ಗೌರಿ, ನಮ್ಮ ರಾಖಾಲಿಗೆ ಹಸುವೆ ಆಗ್ತಾ ಇದೆ, ಏನಾದ್ರು ತಿಂಡಿ ತಗೊಂಡು ಬಾ. ಎಷ್ಟು ಗಟ್ಟಿಯಾಗಿ ಕೂಗಿರ್ಬೋದು ಅವರು. ಗಂಗಾ ಆಕೆ ಆ ಕಡೆಯಿಂದ ಆಕೆ ತಿಂಡಿ ತಯಾರಿಸಿಕೊಂಡು ದೋಣಿಯಲ್ಲಿ ಬಂದು ಕೊಡ್ತಾನೆ. ಇವರು ಗಟ್ಟಿಯಾಗಿ ಹರಿಸ್ಕೊಂಡದ್ದು ಕಂಡುಬಿಟ್ಟಿದ್ದೆ ರಾಖಾಲ ಕಾಲೇಜು ಹುಡುಗ. ಅವನು ನಿಷ್ಕಪಟ ಬುದ್ಧಿಯನ್ನು ಸರಳ ಭಾವದ ಹುಡುಗ ನಿಜ, ಆದರೆ ಕಾಲೇಜಿಗೆ ಹೋದ್ರಿಂದ ಒಂದಿಷ್ಟು ಆ ಒಂದು ತೋರಾಣಿಕೆ ಅಂತ ಹೇಳ್ತಕ್ಕಂಥದ್ದು ಕೂಡ ಉಂಟು, ಒಂದು ಸ್ವಲ್ಪ ಹುಟ್ಟುಕೊಂಡಿತ್ತು. ಅದರ ಪರಿಣಾಮವಾಗಿ ಫಾಲ್ಸ್ ಪ್ರೆಸ್ಟೀಜ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ, ಅದೊಂದು ಹುಟ್ಟುಕೊಂಡಿತ್ತು. ರಾಮಕೃಷ್ಣ ದಬಾಯಿಸ್ತಾನೆ, ಏನಪ್ಪ ನನಗೆ ಹಸಿವೆ ಆದ್ದೇನು ನಿಜ, ಅದನ್ನು ನೀವು ಅಷ್ಟು ಗಟ್ಟಿಯಾಗಿ ಡಂಗುರ ಸಾರ್ಬೇಕೇ? ಎಲ್ರಿಗೂ ಕೇಳುವಾಗ ರಾಖಾಲಿಗೆ ಹಸಿವೆ ಆಗಿದೆ ತಿಂಡಿ ಬೇಕು ಅಂತ ಹೇಳಿ ಎಲ್ರಿಗೂ ಗೊತ್ತಾಯ್ತಲ್ಲ, ಆಗ ಶ್ರೀರಾಮಕೃಷ್ಣರು ಸರಳವಾದ ಮಾತಾ ಹೃದಯದಿಂದ ಮಾತ್ರ ವಾತ್ಸಲ್ಯದ ಹೃದಯದಿಂದ ಹೇಳ್ತಾರೆ, ಏನಪ್ಪ ಮಾಡೋದು, ನೀನು ಹೇಳಿದೆ ಹಸಿವೆ ಆಗುತ್ತೆ ಅಂತ. ನೀನು ಹಸಿವೆಯನ್ನು ಹಿಂಗಿಸಬೇಕಾದ ನನ್ನ ಕರ್ತವ್ಯ, ಮೊದಲು ಆ ಕೆಲಸವನ್ನು ಮಾಡಬೇಕು, ನೋಡು ಹೇಳ್ಬಿಡುವೆ ನಾನು. ಅದಕ್ಕೆ ಹೇಳ್ಬಿಟ್ಟೆ ಸರಳ ಭಾವ. ಇಂತಹ ಒಂದು ವಾತ್ಸಲ್ಯ ಭಾವದಿಂದ ಶ್ರೀರಾಮಕೃಷ್ಣರು ಆ ರಾಖಾಲ್ನನ್ನು ನೋಡಿಕೊಂಡವರಾದ್ರಿಂದ ಈಗ ಶ್ರೀರಾಮಕೃಷ್ಣರು ಅವನನ್ನು ನೋಡ್ತಾ ನೋಡ್ತಾ ನೋಡ್ತಾ ನೋಡ್ತಾ ಆ ವಾತ್ಸಲ್ಯ ಭಾವ ಅಂತ ದೂದಿಸಿ ಸಮಾಧಿ ಸ್ಥಿತಿ ಪ್ರಕೃತಿಸ್ತ್ರಾದ ಮೇಲೆ ಏನ್ ಹೇಳ್ತಾ ಇದ್ದಾರೆ, ರಾಖಾಲ್ನನ್ನು ಕಂಡು ನನಗೆ ಯಾತಕ್ಕೆ ಈ ಭಾವ ಬಂತು ಅಂತ ಅವರೇ ಹೇಳ್ತಾ ಉತ್ತರ ಕೊಡ್ತಾರೆ. ಭಗವಂತನ ಕಡೆಗೆ ಮುಂದುವರಿದಂತೆಲ್ಲ ಅವನ ಐಶ್ವರ್ಯ ವೈಭವದ ಅಂತ ಹೇಳ್ತಕ್ಕಂಥದ್ದು ಕಡಿಮೆ ಕಡಿಮೆ ಅದು ಕಳಪೆಯಾಗಿ ಕಾಣಿಸ್ಕೊಳ್ತದೆ ನಮಗೆ. ವೈಭವ ಅಂದ್ರೆ ಈ ಜಗತ್ತಿನಲ್ಲಿ ಏನೇನು ವೈಭವಗಳೆಲ್ಲ ಇದೆಯೋ ಅದೆಲ್ಲ ಭಗವಂತನದ್ದು. ಶ್ರೀಮಂತಿಕೆ, ಬಗೆ ಬಗೆಯ ನೋಟುಗಳು, ನರ್ತನಗಳು, ಲಲಿತ ಕಲೆಗಳು, ಇವುಗಳನ್ನೆಲ್ಲ ಅನುಭವಿಸೋದು ಇದೆಲ್ಲ ಅವನ ವೈಭವ. ರಾಜ್ಯಭಾರ ಮಾಡೋದು, ರಾಜನಾಗತಕ್ಕಂಥದ್ದು, ಮಂತ್ರಿ ಆಗತಕ್ಕಂಥದ್ದು ಇದೆಲ್ಲ ಅವನ ವೈಭವ. ಇಂತಹ ವೈಭವವು ಕೂಡ ಸಪ್ಪೆಯಾಗಿ ಕಂಡುಬರುತ್ತದೆ, ಕಳಪೆಯಾಗಿ ಕಂಡುಬರುತ್ತದೆ ಅಂತ ಹೇಳ್ತಾ ಸಾಧಕನಿಗೆ ಯಾವ್ಯಾವ ಒಂದು ಮಟ್ಟದಲ್ಲಿ ಸಾಕ್ಷಾತ್ಕಾರ ಆಗ್ತದೆ ಅಂತನೋ ಒಂದು ರಹಸ್ಯವನ್ನು ಕೊಡ್ತಾರೆ. ಮೊಟ್ಟ ಮೊದಲನೇದಾಗಿ ಅವನಿಗೆ 10 ಭುಜಗಳುಳ್ಳ ಭಗವತಿಯ ದರ್ಶನವಾಗುತ್ತದೆ. ಆ ಮೂರ್ತಿಯಲ್ಲಿ ಐಶ್ವರ್ಯ ಬಹಳವಾಗಿ ವ್ಯಕ್ತವಾಗುತ್ತದೆ. ದಶಭುಜಧಾರಿಣಿಯಾದಂತಹ ದುರ್ಗಾ ದೇವಿ ಸಕಲ ಐಶ್ವರ್ಯಕ್ಕೂ ಕೂಡ ಒಡತಿ. ಯಾರು ದಶಭುಜಧಾರಿಣಿಯಾದಂತಹ ದುರ್ಗೆಯನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಾರೋ ಅವನು ಮಹಾರಾಜನಾಗಿ ಈ ಜಗತ್ತಿನಲ್ಲಿ ವಿಜೃಂಭಿಸ್ತಾನೆ. ಎಲ್ಲ ವೈಭವಗಳು ಕೂಡ ಅವನನ್ನ ಬಂದು ಸೇರಿಕೊಳ್ಳುತ್ತವೆ. ಲಲಿತಾ ಸಹಸ್ರನಾಮ ಮಾಡಿದಂತಹ ಆ ಫಲಶ್ರುತಿಯನ್ನು ನೋಡಬೇಕು. ಪ್ರತಿಯೊಂದು ಸಹಸ್ರನಾಮಕ್ಕೂ ಫಲಶ್ರುತಿ ಅಂತ ಹೇಳ್ತಕ್ಕಂಥದ್ದಿದೆ. ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತು ಅಂತ ಹೇಳಿದ್ರೆ ಅಂಥವನಿಗೆ ಅಥವಾ ಅಂಥವಳಿಗೆ ಏನೇನು ಲಭ್ಯವಾಗ್ತದೆ ಅಂತ ಹೇಳ್ತಕ್ಕಂಥದ್ದೆಲ್ಲ ಇದೆ, ಅದೆಲ್ಲ ವೈಭವ. ಆದರೆ ಇದು ಕೂಡ ಸಪ್ಪೆಯಾಗಿ ಕಾಣುತ್ತದೆ. ಸಾಧನೆಯಲ್ಲಿ ಮುಂದುವರಿದಂತೆ ದ್ವಿಬಾಹುಧಾರಿಣಿಯಾದಂತಹ ದೇವಿ ದರ್ಶನ ಆಗ್ತದೆ. ಆಗ ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದಿರತಕ್ಕಂತಹ 10 ಕೈಗಳು ಇರೋದಿಲ್ಲ. ಆಮೇಲೆ ಮುಂದೆ ಇನ್ನೊಂದು ದರ್ಶನ ಆಗ್ತದೆ, ಗೋಪಾಲಮೂರ್ತಿಯ ದರ್ಶನ. ಗೋಪಾಲಮೂರ್ತಿ ಗೋಪಾಲ ಗೊಲ್ಲ ಸರಳ ಸರಳ ಬಾಲಕ, ನಿಷ್ಕಪಟ ಹೃದಯದ ಬಾಲಕ, ಅವನ ದರ್ಶನ. ಆ ಹಸುಳಿಯ ದರ್ಶನ ಅಂತ ಹೇಳಿದ್ರು. ಹಸುಳಿಯ ದರ್ಶನ, ಮಗು, ಪರಮಾತ್ಮ ಮಗುವಿನೋಪಾದಿಯಲ್ಲಿರ್ತಾನೆ ಅಂತ ಶ್ರೀರಾಮಕೃಷ್ಣ ಹೇಳಿದರು. ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಪರಮಹಂಸರು ಕೂಡ ಮಗುವಿನೋಪಾದಿಯಲ್ಲಿರ್ತಾರೆ ಅಂತನೋ ಲಕ್ಷಣಗಳನ್ನೆಲ್ಲ ಈ ಹಿಂದೆಯೇ ಶ್ರೀರಾಮಕೃಷ್ಣ ಹೇಳಿದ್ರು. ಇಲ್ಲಿ ಗೋಪಾಲಮೂರ್ತಿಯ ದರ್ಶನ, ಕೊನೆಯ ದರ್ಶನ. ಶ್ರೀರಾಮಕೃಷ್ಣರು ಇಲ್ಲಿ ರಾಖಾಲನಲ್ಲಿ ಆ ಬಾಲಗೋಪಾಲನ ದರ್ಶನವನ್ನು ಮಾಡ್ತಾ ಇದ್ದಾರೆ ಅಂತ ಅಲ್ಲಿಂದ ಇಲ್ಲಿಗೆ ಸಂಬಂಧ. ಅಲ್ಲಿ ಪ್ರಾರಂಭವಾದದ್ರ ಉದ್ದೇಶವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಶ್ರೀರಾಮಕೃಷ್ಣಿಗೆ ಆ ಗೋಪಾಲ ದರ್ಶನ ಆಗ್ತಾ ಇದೆ. ಆದರೆ ಈ ದರ್ಶನಕ್ಕೂ ಮುಂದೆ ಹೋದಂತೆ ಏನ್ ಕಾಣ್ತದೆ, ಜ್ಯೋತಿ, ಸುವರ್ಣ ಜ್ಯೋತಿ. ತೈತ್ತಿರೀಯ ಉಪನಿಷತ್ನಲ್ಲಿ ಅದೇ ಮಾತನ್ನು ಹೇಳಲಾಗಿದೆ. ಸುವರ್ಣಮಯವಾದಂತಹ ಜ್ಯೋತಿ, ಸುವರ್ಣ ಅಂತ ಈ ನಮ್ಮ ಭೂಲೋಕದಲ್ಲಿ ಕಾಣತಕ್ಕಂತಹ ಸುವರ್ಣ ಅಂತ ಹೇಳ್ತಕ್ಕಂಥದ್ದು ಸುಮ್ಮನೆ ನಾಮಕ ವಾಸ್ತೆ ಮಾತ್ರ. ಒಂದು ಉದಾಹರಣೆ ಕೊಡದಿದ್ರೆ ಆ ಸುವರ್ಣದಂತೆ ಅಂತ ಅರ್ಥ ಅಷ್ಟೇನೆ. ಯಾವ ಬೆಳಕಿನಿಂದ ಇತರ ಎಲ್ಲ ಬೆಳಕುಗಳು ಕೂಡ ಬೆಳಗುತ್ತವೋ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ, ಅಂತಹ ಬೆಳಕು, ನೆರಳೇ ಇಲ್ಲದಿರತಕ್ಕಂತಹ ಬೆಳಕು, ಅಂತಹ ಜ್ಯೋತಿ ದರ್ಶನ. ಎಲ್ಲೆಲ್ಲೂ ಜ್ಯೋತಿ ದರ್ಶನ ಆಗ್ತದೆ ಅದೇ ಅತ್ಯಂತ ಶ್ರೇಷ್ಠವಾದ ದರ್ಶನ ಅಂತನ್ನುವ ಆಧ್ಯಾತ್ಮಿಕ ರಹಸ್ಯವನ್ನು ಹೇಳ್ತಾರೆ ಶ್ರೀರಾಮಕೃಷ್ಣರು ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.